ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಈ ದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಸಮಸ್ಯಾತ್ಮಕ ಮಣ್ಣುಗಳು ಅವುಗಳ ನಿರ್ವಹಣಾ ಕ್ರಮಗಳು. ಈ ಕುರಿತು ಇದೀಗ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಸಂಶೋಧನಾ ಸಹಾಯಕಿ ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಗೀತಾ ಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಮಸ್ಯಾತ್ಮಕ ಮಣ್ಣುಗಳು ಅವುಗಳ ನಿರ್ವಹಣೆ ಹಾಗೂ ಸುಧಾರಣೆ ಬಗ್ಗೆ ನಮ್ಮ ರೈತ ಬಂಧುಗಳು ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನಾವು ಮಣ್ಣು ಅಂದ್ರೆ ಮಣ್ಣಿನ ತರನೇ ನೋಡ್ತೀವಿ, ಇದರಲ್ಲಿನೂ ಸಾಕಷ್ಟು ಸಮಸ್ಯೆಗಳಿರ್ತವೆ, ಇದರಲ್ಲಿನೂ ಸಾಕಷ್ಟು ಜೀವಿಗಳಿರ್ತವೆ ಅನ್ನೋದೆಲ್ಲ ನಮ್ಗೆಲ್ಲ ಅಷ್ಟೊಂದಾಗಿ ತಿಳಿದಿರಲ್ಲ. ಈ ಮಣ್ಣಿನಲ್ಲಿ ಏನೇನ್ ತರ ಸಮಸ್ಯೆಗಳಿರ್ತವೆ, ಇದನ್ನ ನಾವ್ ಯಾವ ರೀತಿ ಕಾಪಾಡ್ಕೊಳ್ಬೇಕಾಗತ್ತೆ? ಮಣ್ಣಿನಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ನಮಗೇನ್ ಅನ್ಸುತ್ತೆ, ನಾವು ಸುಮಾರು ವರ್ಷಗಳಿಂದ ಇದೇ ಜಮೀನಿನಲ್ಲಿ ನಾವು ವ್ಯವಸಾಯ ಮಾಡ್ತಾ ಬಂದಿದೀವಿ. ಮೊದಲು ಚೆನ್ನಾಗಿ ಬೆಳೆ ಬೆಳೀತಿದ್ವಿ, ಆದ್ರೆ ಈಗ ಯಾಕೋ ನಮ್ಗೆ ಇಳುವರಿ ಬರ್ತಿಲ್ಲ. ಮೊದ್ಲಿಗಿಂತಲೂ ಜಾಸ್ತಿ ಗೊಬ್ಬರ ಕೊಡ್ತಿದೀವಿ, ಎಲ್ಲಾ ನಿರ್ವಹಣೆ ಮಾಡ್ತಿದೀವಿ, ತಾಂತ್ರಿಕ ಮಾಹಿತಿನೂ ಪಡ್ಕೊಂತಿದೀವಿ. ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಸರಿಯಾಗಿ ಮಾಡಿದ್ರು ಸಹ ನಮ್ಗೆ ಮೊದ್ಲು ಬಂದಷ್ಟು ಇಳುವರಿ ಬರ್ತಿಲ್ಲ, ಏನ್ ಕಾರಣ ಅಂತ ಒಂದು ಪ್ರಶ್ನೆ ರೈತರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಮಣ್ಣಿನಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ರಾಸಾಯನಿಕ ಕ್ರಿಯೆಗಳು, ಭೌತಿಕ ಕ್ರಿಯೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಈ ನಡೀತಾ ಇರೋಂತ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಚೇಂಜಸ್ ಆಗ್ತಾ ಅಂದ್ರೆ ಬದಲಾವಣೆಗಳಾಗ್ತಾ ಹೋಗುತ್ತೆ ಮಣ್ಣಲ್ಲಿ. ಆ ಬದಲಾವಣೆಗಳನ್ನ ನಾವು ನೋಡೋದಕ್ಕಾಗಲ್ಲ, ಮತ್ತೆ ಅವುಗಳನ್ನ ಹೆಂಗಾಗಿದೆ ಅಂತ ನಾವು ಯಾವ್ದೇ ರೀತಿ ಪರೀಕ್ಷೆಯಿಂದ ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಮಣ್ಣಿನಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಇದು ಒಂದಿನ ಅಥವಾ ಎರಡು ದಿನದಲ್ಲಿ ಉಂಟಾಗುವಂತ ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಂತ ಬೇಸಾಯ ಪದ್ಧತಿಗಳಿರ್ಬೋದು, ಅಥವಾ ನಾವು ಕೈಗೊಂಡಂತ ತಪ್ಪು ನಿರ್ವಹಣಾ ಕ್ರಮಗಳಿಂದ ಆಗಿರ್ಬೋದು, ಅಥವಾ ಮಣ್ಣಿನ ಗುಣಧರ್ಮದಿಂದ ಆಗಿರ್ಬೋದು, ಅಥವಾ ಇನ್ಯಾವುದೋ ಕಾರಣಗಳಿಂದ ಮಣ್ಣಿನಲ್ಲಿ ಹಲವಾರು ಬದಲಾವಣೆಗಳಾಗಿರುತ್ತೆ. ಅವು ಕೆಲವೊಮ್ಮೆ ಸಮಸ್ಯಾತ್ಮಕವಾಗಿ ಕೂಡ ಬದಲಾವಣೆ ಆಗಿರ್ತವೆ. ಮುಖ್ಯವಾಗಿ ಮಣ್ಣಿನಲ್ಲಿ ಬರುವಂತ ಸಮಸ್ಯೆಗಳು ಏನಪ್ಪ, ಸಾಧಾರಣವಾಗಿ ನಾವು ಹೇಳಬೇಕು ಅಂದ್ರೆ ಮಣ್ಣಿನಲ್ಲಿ ಬರುವಂತ ಸಮಸ್ಯೆಗಳು, ಮೊದಲನೇದಾಗಿ ಮಣ್ಣು ಹುಳಿಯಾಗುವಂಥದ್ದು, ಅಥವಾ ಅದನ್ನ ಆಮ್ಲೀಯ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ಕರಿತೀವಿ. ಎರಡನೇದಾಗಿ ಸವಳಿನ ಅಂಶ ಜಾಸ್ತಿ ಆಗುವಂಥದ್ದು. ಮೂರನೇದಾಗಿ ಮಣ್ಣು ಕರ್ಲಾಗ್ತಕ್ಕಂಥದ್ದು, ಅಥವಾ ಇನ್ನೊಂದು ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ಮಣ್ಣು ಜೌಳಾಗುವಂಥದ್ದು ಸಮಸ್ಯೆಗಳು, ಬಹಳ ಮುಖ್ಯವಾದಂತ ಮಣ್ಣಿನ ಸಮಸ್ಯೆಗಳು ಅಂತ ಹೇಳ್ಬಹುದು ಸರ್. ಮೇಡಮ್, ಆಗಿದ್ರೆ ಈಗ ಇಷ್ಟೆಲ್ಲ ಹೇಳಿದ್ರಲ್ಲ, ಈ ನಮ್ಮ ಮಣ್ಣಲ್ಲಿ ಸಮಸ್ಯೆ ಐತೆ ಅಂತ ಯಾವ ರೀತಿ ನಾವು ಗುರುತಿಸಬಹುದು ಮೇಡಮ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಮಣ್ಣಿನಲ್ಲಿ ಸಮಸ್ಯೆ ಇರುತ್ತೆ, ಆದ್ರೆ ನಮ್ಗೆ ಅದನ್ನ ಗುರುತಿಸೋದು ಕಷ್ಟ ಆಗುತ್ತೆ. ರೈತರಿಗೂ ಸಹ ಇದೇ ಸಮಸ್ಯೆ ಕಾಡ್ತಾ ಇರೋದು. ಮುಖ್ಯವಾಗಿ ಅಂದ್ರೆ ಈಗ ಕೆಲವೊಮ್ಮೆ ಏನಾಗಿರುತ್ತೆ, ಕೆಲವೊಂದ್ ಜಮೀನಿನಲ್ಲಿ ಬಿಳಿ ಬಣ್ಣದ ಪದರಗಳು ಆಗಿರುತ್ತೆ ಮಣ್ಣಿನ ಮೇಲೆ, ಅಲ್ಲಲ್ಲಲ್ಲಿ ಬಿಳಿ ಬಣ್ಣದ ಪದರ ಪ್ಯಾಚಸ್ ಆಗಿರುತ್ತೆ ಬಿಳಿ ಬಣ್ಣದ್ದು. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಣ್ಣಿನಲ್ಲಿರುವಂತ ಲವಣಾಂಶಗಳು ಭೂಮಿ ಮೇಲೆ ಅಂದ್ರೆ ಭೂಮಿಯ ಮೇಲ್ಪದರದಲ್ಲಿ ಬಂದು ಅವು ಶೇಖರಣೆ ಆಗಿರೋದ್ರಿಂದ ಆ ರೀತಿ ಬಿಳಿ ಬಣ್ಣ ಆ ಮಣ್ಣಿಗೆ ಬಂದಿರುತ್ತೆ. ಅದನ್ನ ನೋಡೋದ್ರಿಂದ ನಾವೇನ್ ತಿಳ್ಕೊಬಹುದಪ್ಪ ಅಂದ್ರೆ ಈ ಮಣ್ಣಲ್ಲಿ ಸವಳಿನಂಶ ಜಾಸ್ತಿ ಇದೆ ಅಥವಾ ಮಣ್ಣು ಸವಳಾಗಿದೆ ಅಂತ ನಾವು ಅರಿಬಹುದು. ಅದ್ ಬಿಟ್ರೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂದ್ರೆ ಕಂದು ಮಿಶ್ರಿತ ಬಿಳಿ ಬಣ್ಣದ ಪುಡಿ ಮಣ್ಣು ಕಾಣಿಸುತ್ತೆ ಅಲ್ಲಲ್ಲಿ. ಅಂದ್ರೆ ಕಂದು ಮಿಶ್ರಿತ ಬಿಳಿ ಅಂದ್ರೆ ಪೂರ್ತಿ ಬಿಳಿ ಆಗಿರೋದಿಲ್ಲ, ಕಂದು ಮಿಶ್ರಿತ ಬಿಳಿ ಪುಡಿ ಪುಡಿ ಆಗಿರುವಂತ ಮಣ್ಣು ಕಾಣಿಸುತ್ತೆ, ಅದು ಕೂಡ ಸವಳಂಶ ಇರೋದಕ್ಕೆ ಒಂದು ಗುರುತು ಅಂತ ನಾವು ಹೇಳ್ಬೋದು. ಮತ್ತೆ ಅಲ್ಲಲ್ಲಿ ಬಿರುಕುಗಳಾಗಿರುತ್ತೆ. ಬಿರುಕುಗಳಾಗಿರುತ್ತೆ ಅಂದ್ರೆ ಏನು, ತುಂಬಾ ಆಳವಾಗಿ ಆಗಿರುವಂತ ಬಿರುಕುಗಳಲ್ಲ, ಸ್ವಲ್ಪ ಮೇಲ್ಪದರದಲ್ಲೇ ಬಿರುಕುಗಳಾಗಿ ತೆಳುವಾದ ಮೇಲ್ಮೈ ಪದರಗಳು ಕಾಣಿಸ್ಕೊಳ್ತವೆ. ಅಂದ್ರೆ ಚಿಕ್ಕದಾಗಿ ಬಿರುಕಾಗಿರುತ್ತೆ, ಮೇಲ್ಮೈ ಪದರ ಏನೋ ಎದ್ದಿರೋ ತರ ಕಾಣಿಸುತ್ತೆ ನಮ್ಗೆ, ಅದು ಕೂಡ ಮಣ್ಣಿಂದು ಸಮಸ್ಯೆ. ಮತ್ತೆ ಅಂತರ್ಜಲದ ಮಟ್ಟ, ಅಂತರ್ಜಲದ ಮಟ್ಟ ಬಹಳ ಮಣ್ಣಿನ ಮೇಲ್ಪದರಕ್ಕೆ ಬಹಳ ಹತ್ತಿರ ಇದ್ದಾಗ ಕೂಡ ಅದು ಮಣ್ಣಿಗೆ ಸಮಸ್ಯೆ ಮಾಡ್ತಾ ಹೋಗುತ್ತೆ. ಮಣ್ಣು ಸವಳ ಆಗ್ಬೋದು ಅಥವಾ ಜವಳ ಆಗ್ಬೋದು, ಈ ರೀತಿ ಸಮಸ್ಯೆಗಳನ್ನ ಅದ್ ಮಾಡ್ತಾ ಹೋಗುತ್ತೆ. ಮತ್ತೆ ನಾವು ನೀರಾವರಿ ಕೊಟ್ಟಾಗ ಅಥವಾ ಮಳೆ ಬಂದಾಗ ಮಣ್ಣಿನಲ್ಲಿ ನೀರು ಬೇಗ ಬಸಿಯೋದಿಲ್ಲ, ನಿಂತಿರುತ್ತೆ. ಸುಮಾರು ಕಾಲ ಮಣ್ಣಲ್ಲಿ ನೀರು ಮೇಲ್ಗಡೆ ನಿಂತಿರೋ ಅಂತ ಪರಿಸ್ಥಿತಿ ಇದ್ರೂ ಕೂಡ ಅದು ಸಮಸ್ಯೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಹೊಲದಲ್ಲಿ ಕೆಲವೊಂದು ಭಾಗದಲ್ಲಿ ಫಸಲು ತುಂಬಾ ಚೆನ್ನಾಗಿ ಬಂದಿರುತ್ತೆ, ಕೆಲವೊಂದು ಪ್ಯಾಚ್ಗಳಲ್ಲಿ ಬೆಳವಣಿಗೆನೆ ಆಗಿರೋದಿಲ್ಲ. ಬೆಳೆ. ಇದನ್ನು ಕೂಡ ನಾವು ಸಮಸ್ಯೆ ಇದೆ ಮಣ್ಣಿನಲ್ಲಿ ಅಂತ ಅರಿಯೋದಕ್ಕೆ ಇದನ್ನು ಕೂಡ ಒಂದು ಚಿಹ್ನೆ ಅಥವಾ ಒಂದು ಗುರುತು ಅಂತ ನಾವು ಪರಿಗಣಿಸಬಹುದಾಗಿದೆ ಸರ್. ಈ ರೀತಿ ಸಮಸ್ಯೆಗಳಿದ್ರೆ ರೈತರು ಜಮೀನಿನಲ್ಲಿ ಅಲ್ಲಿ ಮಣ್ಣಿನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅವರು ಅದರಿಂದ ಅರ್ಥ ಮಾಡ್ಕೋಬಹುದು. ಮತ್ತೆ ಈ ಮಣ್ಣಿನಲ್ಲಿ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದೇ ಕಾರಣದಿಂದ ಮಣ್ಣಿನಲ್ಲಿ ಸಮಸ್ಯೆ ಆಗಿರೋದಿಲ್ಲ. ಮುಖ್ಯವಾದ ಕಾರಣಗಳೇನಪ್ಪ ಅಂದ್ರೆ ಮಣ್ಣಿನ ಗುಣಧರ್ಮ. ನಾನು ಅವಾಗ್ಲೇ ಹೇಳ್ತಿದ್ದೆ ಪ್ರಾರಂಭದಲ್ಲಿ, ಮಣ್ಣಿನಲ್ಲಿ ಹಲವಾರು ಭೌತಿಕ ರಾಸಾಯನಿಕ ಜೈವಿಕ ಕ್ರಿಯೆಗಳು ನಡೀತಾ ಇರ್ತವೆ. ಈ ಕ್ರಿಯೆಗಳ ಪರಿಣಾಮದಿಂದ ಕೆಲವೊಂದು ಬದಲಾವಣೆಗಳು ಮಣ್ಣಿನಲ್ಲಿ ಉಂಟಾಗುತ್ತೆ, ಇವುಗಳಿಂದ ಕೂಡ ಸಮಸ್ಯೆ ಆಗಿರುತ್ತೆ ಕೆಲವೊಮ್ಮೆ ಅಂತ. ಅದೇ ರೀತಿ ಹವಾಮಾನದ ಪರಿಣಾಮ, ಈಗ ನಾವು ನೋಡ್ತೀವಿ ಈಗೆಲ್ಲ ಹವಾಮಾನ ವೈಪರೀತ್ಯ ಜಾಸ್ತಿ ಆಗ್ಬಿಟ್ಟಿದೆ. ಮಳೆಗಾಲ ಅನ್ಕೊಂಡಾಗ ಮಳೆನೇ ಇರೋದಿಲ್ಲ, ಮಳೆಗಾಲ ಮುಗಿದ್ಮೇಲೆ ಮಳೆ ಬರುತ್ತೆ. ವಿಪರೀತವಾದಂತ ಬಿಸಿಲು, ವಿಪರೀತವಾದಂತ ಚಳಿ, ಇವೆಲ್ಲಾನು ಬೆಳೆಗಳ ಮೇಲೆ ಪರಿಣಾಮನ ಉಂಟು ಮಾಡ್ತಾ ಹೋಗುತ್ತೆ. ಮತ್ತೆ ಭೂಮಿ ಅಂತರ್ಜಲದ ಮಟ್ಟ, ಭೂಮಿ ಅಂತರ್ಜಲದ ಮಟ್ಟ ತೀರಾ ಮೇಲ್ಪದರದಲ್ಲೇ ಅಂತರ್ಜಲ ಇದ್ರೂ ಕೂಡ ಸಮಸ್ಯೆನೆ, ತುಂಬಾ ಆಳದಲ್ಲಿದ್ರು ಕೂಡ ನಮ್ಗೆ ಅದು ಸಮಸ್ಯೆ ಉಂಟಾಗುತ್ತೆ. ಮತ್ತೆ ಅತಿಯಾಗಿ ನೀರಾವರಿ ಕೊಡ್ತಕ್ಕಂಥದ್ದು, ರೈತರು ಏನ್ ಮಾಡ್ತಾರೆ, ನಮ್ಮ ಬೋರ್ವೆಲ್ ಅಲ್ಲಿ ತುಂಬಾ ಚೆನ್ನಾಗಿದೆ, ನೀರು ಜಾಸ್ತಿ ಇದೆ, ಚೆನ್ನಾಗಿ ನೀರ್ ಕೊಟ್ಬಿಡೋಣ, ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಬಟ್ ಅದು ತಪ್ಪು ಕಲ್ಪನೆ. ಅತಿಯಾಗಿ ನೀರಾವರಿ ಕೊಡೋದ್ರಿಂದ ಕೂಡ ಮಣ್ಣಿಗೆ ಅದು ಸಮಸ್ಯೆನ ಒಡ್ಡುತ್ತೆ. ಮತ್ತೆ ಸಾಗುವಳಿ ಮಾಡುವಾಗ ಕೆಲವೊಂದು ಬೇಸಾಯ ಕ್ರಮಗಳು, ಅಂದ್ರೆ ತಪ್ಪಾಗಿ ದೋಷ ಮುಕ್ತ ಬೇಸಾಯ ಕ್ರಮಗಳು ಅಂತೀವಿ, ಅವನ್ನ ಮಾಡಿದಾಗ ಕೂಡ ಅದು ಮಣ್ಣಿನ ಮೇಲೆ ಸಮಸ್ಯೆನ ಉಂಟು ಮಾಡುತ್ತೆ. ಈಗ ನಾನು ಹೇಳಿದೆ ದೋಷಯುಕ್ತ ಬೇಸಾಯ ಕ್ರಮಗಳು ಅಂತ, ಯಾವ್ದಪ್ಪ ಹಂಗಾದ್ರೆ ದೋಷಯುಕ್ತ ಬೇಸಾಯ ಕ್ರಮಗಳು? ರೈತರಿಗೆ ಇದೊಂದು ಕ್ವಶನ್ ಪ್ರಶ್ನೆ ಮೂಡುತ್ತಲ್ವಾ. ಮುಖ್ಯವಾಗಿ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಬೋರಲ್ಲಿ ಇರುವಂತ ನೀರು, ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇರುತ್ತೆ, ಆದ್ರೆ ರೈತರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ನೀರ್ ಜಾಸ್ತಿ ಇದೆ ಅಂತ ಆ ನೀರನ್ನ ಜಾಸ್ತಿ ಪ್ರಮಾಣದಲ್ಲಿ ನೀರಾವರಿ ಕೊಡ್ತಾ ಹೋಗೋದ್ರಿಂದ ಅದ್ರಲ್ಲಿ ನೀರಿನಲ್ಲಿರುವಂತ ಉಪ್ಪಿನಂಶ ಮಣ್ಣಿಗೆ ಬಂದು ಸೇರ್ಕೊಂಡು ಅಲ್ಲಿ ಮಣ್ಣು ಸವಳಾಗುವಂತ ಸಂಭವ ಹೆಚ್ಚಾಗಿ ಇರುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ನೀರನ್ನ ಕೊಡೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ, ನೀರನ್ನ ಬಸಿಯೋದಕ್ಕೆ ಅಷ್ಟು ಪ್ರಾಮುಖ್ಯತೆ ರೈತರು ಕೊಡ್ತಾ ಇಲ್ಲ. ಇದು ಕೂಡ ಬಹಳ ಮುಖ್ಯವಾದ ಕಾರಣ. ಈಗ ನೀರು ಜಮೀನಿಗೆ ಹರಿಸೋದಕ್ಕೆ ಎಷ್ಟೋ ನಾವು ಕೇರ್ ತಗೋತೀವಿ, ಅಷ್ಟು ಕೇರ್ನ ನೀರು ಹೊರಗಡೆ ಹೋಗುವಂತ ಬಸಿಗಾಲುವೆಗಳು ಮಾಡೋದಕ್ಕೆ ಕೊಡ್ತಾ ಇಲ್ಲ, ಅದು ಕೂಡ ಒಂದು ಸಮಸ್ಯೆ. ಅದೇ ರೀತಿ ತುಂಬಾ ಹೆಚ್ಚಿನ ನೀರು ಅವಶ್ಯಕತೆ ಇರುವಂತ ಬೆಳೆಗಳು, ಕಬ್ಬು, ಭತ್ತ, ಈ ತರ ಯಾವುದು ಜಾಸ್ತಿ ನೀರನ್ನ ಬೇಡಿಕೆ ಇಡುತ್ತೋ ಅಂತ ಬೆಳೆಗಳನ್ನ ಬೆಳೆಯೋದ್ರಿಂದ ಕೂಡ ಮಣ್ಣಿಗೆ ಸಮಸ್ಯೆ ಆಗುತ್ತೆ. ಮತ್ತೆ ಅವಶ್ಯಕತೆಗೆ ಮೀರಿ ನೀರಾವರಿ ಕೊಡೋದಾಗ್ಲಿ ಅಥವಾ ರಸಗೊಬ್ಬರಗಳನ್ನ ಬಳಕೆ ಮಾಡೋದಾಗ್ಲಿ ಮಾಡೋದ್ರಿಂದ ಕೂಡ ಮಣ್ಣಿನ ಮೇಲೆ ಅದು ಸಮಸ್ಯೆ ಉಂಟು ಮಾಡುತ್ತೆ. ಮತ್ತೆ ಇನ್ನೂ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಮ್ಮ ರೈತರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಸಾವಯವ ಗೊಬ್ಬರನ ಬಳಕೆ ಮಾಡೋದಿಲ್ಲ, ಅದು ಕೂಡ ಬಹಳ ಮುಖ್ಯವಾದ ಕಾರಣ ಮಣ್ಣು ಸಮಸ್ಯೆ ಆಗೋದಕ್ಕೆ. ಮತ್ತೆ ಜಮೀನುಗಳಲ್ಲಿ ಮೊದಲೆಲ್ಲ ಹಳ್ಳ ಕೊಳ್ಳಗಳು ಇರ್ತಿದ್ವು, ನೈಸರ್ಗಿಕವಾಗಿನೇ ನೀರು ಬಸ್ದು ಹೋಗ್ತಾ ಇತ್ತು ಹಳ್ಳ ಕೊಳ್ಳಗಳಿಗೆ. ಈಗ ಆ ಪರಿಸ್ಥಿತಿ ಇಲ್ಲ, ಹಳ್ಳಗಳಲ್ಲೆಲ್ಲ ಹೂಳು ತುಂಬಿಕೊಂಡು ಬಿಟ್ಟಿದೆ, ಆಮೇಲೆ ಅತಿಕ್ರಮಣ ಮಾಡಿ ಎಲ್ಲ ಹಳ್ಳ ಕೊಳ್ಳದ ಜಾಗನೆಲ್ಲ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ. ಈ ಕಾರಣಗಳಿಂದ ನೀರು ಬಸಿಯೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಇವೆಲ್ಲ ಕಾರಣಗಳು. ಮತ್ತೆ ಕೆಲವೊಮ್ಮೆ ತಗ್ಗು ಪ್ರದೇಶದಲ್ಲಿ ಜಮೀನುಗಳೇನಾದ್ರೂ ಇದ್ರೆ ಅವನ್ನ ಸಾಗುವಳಿ ಮಾಡದೇನೆ ಹಂಗೆ ಬಿಟ್ಬಿಟ್ಟಿರ್ತಾರೆ, ಇವೆಲ್ಲ ಕೂಡ ದೋಷ ಮುಕ್ತ ಬೇಸಾಯ ಕ್ರಮಗಳು. ಈ ರೀತಿ ಮಾಡೋದ್ರಿಂದ ಕೂಡ ಹಲವಾರು ಬಾರಿ ಸಮಸ್ಯೆ ಮಣ್ಣಿನಲ್ಲಿ ಉಂಟಾಗ್ತಾ ಹೋಗುತ್ತೆ ಸರ್. ಈ ರೀತಿ ಪದ್ಧತಿಗಳನ್ನ ರೈತರು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳೋದ್ರಿಂದ ಎಷ್ಟೋ ರೀತಿ ಸಮಸ್ಯೆನ ಅವರು ಅದರಿಂದ ಹೊರಗಡೆ ಬರಬಹುದು. ಮೇಡಮ್, ಹಾಗಿದ್ರೆ ಈಗ ಆಮ್ಲೀಯ ಮಣ್ಣು, ಈ ಸೌಳು ಮಣ್ಣು, ಕ್ಷಾರ ಮಣ್ಣು ಈ ತರ ಎಲ್ಲ ಹೇಳಿದ್ರೆ, ಇದರಲ್ಲಿ ಈ ಆಮ್ಲೀಯ ಮಣ್ಣು ಮತ್ತಿದ್ರಿಂದ ಏನ ದುಷ್ಪರಿಣಾಮಗಳಾಗುತ್ತೆ, ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗುತ್ತೆ ರೈತ ಬಾಂಧವರು? ಮುಖ್ಯವಾಗಿ ಸರ್ ಈ ಮೊದಲನೇ ಸಮಸ್ಯೆ ಅಂದ್ರೆ ಈ ಹುಳಿ ಮಣ್ಣು ಅಥವಾ ಆಮ್ಲೀಯ ಮಣ್ಣು. ಆಮ್ಲೀಯ ಮಣ್ಣು ಅಂದ್ರೆ ಏನೋ, ಅದರಲ್ಲಿ ಆಮ್ಲಗಳ ಪ್ರಮಾಣ ಹೆಚ್ಚಾಗಿ ಇರುತ್ತೆ ಆ ಮಣ್ಣಲ್ಲಿ, ಅದನ್ನ ನಾವು ಹುಳಿ ಮಣ್ಣು ಅಥವಾ ಆಮ್ಲೀಯ ಮಣ್ಣು ಅಂತ ಕರಿತೀವಿ. ಆಮ್ಲಗಳು ಹೆಚ್ಚಾಗಿದೆ ಅಂದ್ರೆ ಅಲ್ಲಿ ಪ್ರತ್ಯಾಮ್ಲಗಳ ಕೊರತೆ ಇದೆ ಅಂತ ಅರ್ಥ. ಪ್ರತ್ಯಾಮ್ಲಗಳು ಅಂದ್ರೆ ಈ ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಸೋಡಿಯಮು, ಪೊಟ್ಯಾಸಿಯಮು ಇವೇನಂತೀವಲ್ಲ, ಇವು ಪ್ರತ್ಯಾಮ್ಲಗಳು. ಆಮ್ಲೀಯಗಳು ಪ್ರತ್ಯಾಮ್ಲಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಅದು ಕರೆಕ್ಟ್ ಆಗಿರುತ್ತೆ ಮಣ್ಣು. ಅದು ಒಂದ್ರಲ್ಲಿ ವ್ಯತ್ಯಾಸ ಆದಾಗ ಅದು ಸಮಸ್ಯೆ ಉಂಟು ಮಾಡುತ್ತೆ. ಮುಖ್ಯವಾಗಿ ಆಮ್ಲೀಯ ಮಣ್ಣು ಕಂಡು ಬರೋದೆಲ್ಲಪ್ಪ ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ. ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳೇನಾಗುತ್ತೆ, ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ಆ ನೀರಿನ ಮೂಲಕ ಈ ಪ್ರತ್ಯಾಮ್ಲಗಳಾದಂತ ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಸೋಡಿಯಮು, ಪೊಟ್ಯಾಸಿಯಮು ಇವೆಲ್ಲ ಕರಗ್ಬಿಟ್ಟು ಆ ನೀರಲ್ಲಿ ಬಸ್ತೋಗ್ಬಿಡತ್ತೆ ಅವು. ಹಂಗಾಗಿ ಮೇಲೆ ಬರೀ ಆಮ್ಲಗಳಷ್ಟೇ ಮಣ್ಣಿನಲ್ಲಿ ಮೇಲ್ಪದರದಲ್ಲಿ ಉಳ್ಕೊಂಡು ಅಲ್ಲಿ ಆಮ್ಲೀಯತೆ ಉಂಟಾಗುವಂಥದ್ದು ಸಾಮಾನ್ಯವಾಗಿ ಕಂಡು ಬರುವಂತ ಸಮಸ್ಯೆ. ಮತ್ತೆ ಇನ್ನೊಂದೇನು ಆಮ್ಲೀಯತೆ ಆಗೋದಕ್ಕೆ ಕಾರಣ ಏನು ಅಂದ್ರೆ, ನಾವು ಬಳಸುವಂತ ರಸಗೊಬ್ಬರಗಳು. ಕೆಲವೊಂದು ರಸಗೊಬ್ಬರಗಳು ಆಮ್ಲೀಯತೆನ ಉಂಟು ಮಾಡ್ತವೆ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಅಮೋನಿಯಂ ಇರುವಂತ ರಸಗೊಬ್ಬರಗಳು, ಅಮೋನಿಯಂ ಇರುವಂತ ರಸಗೊಬ್ಬರಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಅಲ್ಲಿ ಆಮ್ಲೀಯತೆ ಉಂಟಾಗುವಂತ ಸಂಭವ ಹೆಚ್ಚಾಗಿರುತ್ತೆ. ಮತ್ತೆ ಕೆಲವೊಮ್ಮೆ ಈ ಸೂಕ್ಷ್ಮ ಜೀವಿಗಳು, ಈ ಸಾವಯವ ಗೊಬ್ಬರಗಳೆಲ್ಲ ನಾವು ಹಾಕಿದಾಗ ಸಾವಯವ ಗೊಬ್ಬರಗಳು ಈ ಡಿಕಾಂಪೋಸಿಷನ್ ಆಗುತ್ತಲ್ಲ, ವಿಘಟನೆ ಆಗುತ್ತಲ್ಲ, ಅದಕ್ಕೆ ಸೂಕ್ಷ್ಮ ಜೀವಿಗಳು ಕ್ರಿಯೆಯನ್ನ ನಡೆಸ್ತವೆ. ಈ ಕ್ರಿಯೆಗಳು ನಡೆಯುವಾಗ ಕೂಡ ಕೆಲವೊಂದು ಆಮ್ಲಗಳು ಮಣ್ಣಿನಲ್ಲಿ ಬಿಡುಗಡೆ ಆಗುತ್ತೆ. ಈ ಆಮ್ಲಗಳೇನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಅದರಿಂದನೂ ಕೂಡ ಆಮ್ಲೀಯತೆ ಉಂಟಾಗುವಂತ ಸಂಭವ ಇರುತ್ತೆ. ಈ ಆಮ್ಲೀಯ ಮಣ್ಣು ಆಗೋದ್ರಿಂದ ಏನಪ್ಪ ಸಮಸ್ಯೆ ಆಗುತ್ತೆ ಬೆಳೆಗೆ ಅಂದ್ರೆ, ಇಲ್ಲಿ ಫಸ್ಟ್ ಮೊದಲನೇದಾಗಿ ಬೆಳೆ ಮೊಳಕೆನೆ ಬರೋದಿಲ್ಲ, ಮೊಳಕೆ ಆಗೋದೇ ದೊಡ್ಡ ಸಮಸ್ಯೆ. ಅದ್ರ ಜೊತೆಲಿ ಕೆಲವೊಂದು ಪೋಷಕಾಂಶಗಳು, ಮುಖ್ಯವಾಗಿ ಅಲ್ಯೂಮಿನಿಯಮು, ಮ್ಯಾಂಗನೀಸು ಮತ್ತೆ ಕಬ್ಬಿಣ, ಇವು ಏನಾಗುತ್ತಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಶೇಖರಣೆ ಆಗ್ತವೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಅವು ಬೆಳೆಗೆ ವಿಷಕಾರಿ ಆಗುವಂತ ಸಂಭವ ಇರುತ್ತೆ. ಮತ್ತೆ ಕೆಲವೊಂದು ಪೋಷಕಾಂಶಗಳು ಬೆಳೆಗೆ ಸಿಗೋದೇ ಇಲ್ಲ, ಕೊರತೆ ಉಂಟಾಗ್ಬಿಡುತ್ತೆ. ಅದ್ರಲ್ಲಿ ಬಹಳ ಪ್ರಮುಖವಾಗಿರೋದು ಅಂದ್ರೆ ರಂಜಕ. ಈ ರಂಜಕ ಮೊದಲೇ ಸಮಸ್ಯಾತ್ಮಕ ಪೋಷಕಾಂಶ, ಅದು ಅದು ಎಲ್ಲಾ ರೀತಿಲೂ ಕರೆಕ್ಟ್ ಆಗಿದ್ರೆ, ನಮ್ಮ ಮಣ್ಣಿನ ರಸಸಾರ ತಟಸ್ಥ ಸ್ಥಿತಿಯಲ್ಲಿದ್ರೆ ಮಾತ್ರ ಅದು ಬೆಳೆಗೆ ಲಭ್ಯ ಆಗುವಂತ ಪೋಷಕಾಂಶ. ಈ ರೀತಿ ಹುಳಿ ಅಂಶ ಜಾಸ್ತಿ ಇದ್ದು ಮಣ್ಣಿನ ರಸಸಾರ ಕಡಿಮೆ ಇದ್ದಾಗ, 6.5 ಕಡಿಮೆ ಆದಾಗ, ಹುಳಿ ಅಂಶ ಹೆಚ್ಚಾದಾಗ ರಂಜಕ ದೊರೆಯೋದು ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಬೆಳೆಗಳು ರಂಜಕದ ಕೊರತೆಯನ್ನ ಅನುಭವಿಸಬೇಕಾಗುತ್ತೆ. ರಂಜಕದ ಜೊತೆಗೆ ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಪೊಟ್ಯಾಸಿಯಮು, ಮಾಲಿಬ್ಡಿನಮು, ಈ ಪೋಷಕಾಂಶಗಳದ್ದು ಕೂಡ ಕೊರತೆ ಉಂಟಾಗುವಂತ ಸಂಭವ ಇರುತ್ತೆ. ಜೊತೆಗೆ ಈ ಆಮ್ಲೀಯ ಪರಿಸ್ಥಿತಿ ಇದ್ದಾಗ ಮಣ್ಣಲ್ಲಿ ಕೆಲವೊಂದು ಅಣುಜೀವಿಗಳು ಬೆಳವಣಿಗೆ ಆಗೋದಿಲ್ಲ. ಅಣುಜೀವಿಗಳ ಬೆಳವಣಿಗೆ ಆಗಲ್ಲ ಅಂದ್ರೆ ಅಣುಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಹಂಗಾಗಿ ಅಲ್ಲಿ ಸಾವಯವ ವಸ್ತುಗಳು ಕಳೆಯುವಂಥದ್ದು ಕಡಿಮೆ ಆಗುತ್ತೆ, ಹಂಗಾಗಿ ಅಲ್ಲಿ ಪೋಷಕಾಂಶಗಳು ದೊರೆಯುವಂತ ಅವಕಾಶ ಕಡಿಮೆ ಇರುತ್ತೆ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಬೇರಿನ ಗಂಟುಗಳಲ್ಲಿ ರೈಸೋಬಿಯಂ ಅಂತ ಜೀವಾಣು ಇರುತ್ತಲ್ಲ, ಈ ಜೀವಾಣು ಬೆಳವಣಿಗೆ ಆಗೋದಕ್ಕೆ ಈ ಹುಳಿ ಮಣ್ಣು ಸಮಸ್ಯೆ ಮಾಡುತ್ತೆ. ಈ ಜೀವಾಣು ಮುಖ್ಯ ಕೆಲಸ ಏನಪ್ಪ ಅಂದ್ರೆ ವಾತಾವರಣದಲ್ಲಿರುವಂತ ಸಾರಜನಕನ ಅದು ಬೆಳೆಗೆ ನೇರವಾಗಿ ದೊರಕಿಸ್ಕೊಡುವಂತ ಕೆಲಸ ಈ ರೈಸೋಬಿಯಂ ಜೀವಾಣು ಮಾಡುತ್ತೆ. ರೈಸೋಬಿಯಂನ ಕೊರತೆ ಆದಾಗ ಏನಾಗುತ್ತೆ, ಬೆಳೆಗೆ ಸಾರಜನಕದ ಕೊರತೆ ಉಂಟಾಗುತ್ತೆ, ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ಈ ಆಮ್ಲೀಯತೆಯಿಂದ ಕೆಲವೊಂದು ಈ ಬೆಳೆಯಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತಲ್ಲ, ಅದಕ್ಕೆ ಸಾಕಷ್ಟು ಕಿಣ್ವಗಳು ಕೆಲಸ ಮಾಡ್ತವೆ. ಬೆಳೆಯಲ್ಲಿ ನಡೆಯುವಂತ ಆಹಾರ ಉತ್ಪಾದನೆ ಆಗಿರ್ಬೋದು, ಅದರದ್ದು ರೆಸ್ಪಿರೇಷನ್ ಆಗಿರ್ಬೋದು, ದ್ಯುತಿ ಸಂಶ್ಲೇಷಣೆ ಆಗಿರ್ಬೋದು, ಇದಕ್ಕೆಲ್ಲ ಕೆಲವೊಂದು ಕಿಣ್ವಗಳು ಕೆಲಸ ಮಾಡ್ತವೆ, ಅವುಗಳದ್ದು ಸಹ ಕೊರತೆ ಉಂಟಾಗುವಂತ ಸಂಭವ ಇರುತ್ತೆ. ಮತ್ತೆ ಅದೇ ನಾನು ಮೊದಲೇ ಹೇಳ್ದಂಗೆ ಮುಖ್ಯವಾಗಿ ಅಲ್ಲಿ ರಂಜಕ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಬೆಳೆಗೆ. ಸೊ ಹಿಂಗಿದ್ದಾಗ ಆಮ್ಲೀಯ ಮಣ್ಣನ್ನ ಹೇಗೆ ನಾವು ಆಮ್ಲೀಯ ಮಣ್ಣಿನ ಸಮಸ್ಯೆನ ನಾವು ನಿರ್ವಹಣೆ ಮಾಡಬೇಕು ಅಂದ್ರೆ, ಅದಕ್ಕೆ ನಾವು ಕೃಷಿ ಸುಣ್ಣನ ಹಾಕಬೇಕಾಗುತ್ತೆ. ಆಮ್ಲೀಯ ಮಣ್ಣು ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಅದರಲ್ಲಿ ರಸಸಾರ, ಮಣ್ಣಿನ ರಸಸಾರ 6.5 ಕಡಿಮೆ ಆಗಿರುತ್ತೆ. ಅದು 5.5 ಇರ್ಬೋದು, 5 ಇರ್ಬೋದು ಇರ್ಬೋದು, ಆ ಪರಿಸ್ಥಿತಿ ಇದ್ದಾಗ ಅದನ್ನ ಹುಳಿ ಅಂತ ನಾವು ಕರಿತೀವಿ. ಸೊ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಆ ರಸಸಾರನ 7 or 7.5 ತಂದು ನಿಲ್ಲಿಸ್ಬೇಕು, ಅಂದ್ರೆ ತಟಸ್ಥ ಸ್ಥಿತಿಗೆ ತಂದು ನಿಲ್ಲಿಸ್ಬೇಕಾಗತ್ತೆ. ಹಂಗಾಗಿ ನಾವಲ್ಲಿ ಸುಣ್ಣ, ಕೃಷಿ ಸುಣ್ಣನ ಹಾಕ್ಬೇಕಾಗತ್ತೆ. ಕೃಷಿ ಸುಣ್ಣನ ನಾವು ಆಮ್ಲೀಯತೆ ಮಟ್ಟ, ಆ ಮಣ್ಣಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಆಮ್ಲೀಯತೆ ಅನ್ನೋದ್ರ ಮೇಲೆ ನಾವು ಅದ್ರ ಪ್ರಮಾಣನ ನಿರ್ಧಾರ ಮಾಡ್ಬೇಕಾಗತ್ತೆ. ಸೊ ಈ ಕೃಷಿ ಸುಣ್ಣ ಕೊಡ್ಬೇಕಾದ್ರೆ ನಾವು 4-5 ಜಮೀನಿಗೆ ಸುಣ್ಣನ ಕೊಡ್ಬೇಕಾಗತ್ತೆ. ಮತ್ತೆ ಈ ಸುಣ್ಣನ ನಾವೇನು ಬಿತ್ತನೆ ಮಾಡೋಕ್ಕಿಂತಲೂ 1 or 1.5 ಮೊದ್ಲೇನೆ ಈ ಸುಣ್ಣನ ಮಣ್ಣಿಗೆ ಬೆರೆಸಿರ್ಬೇಕು. ಆ ಬೆರೆಸೋದಕ್ಕೂ ಒಂದು ವಿಧಾನ ಇದೆ. 60% or 70% ಭಾಗದಷ್ಟು ಸುಣ್ಣದ ಅಂಶನ ಬೆಳೆ ಸಾಲು ಅಂದ್ರೆ ನಾವು ಮಣ್ಣಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬೇಕಾಗತ್ತೆ, ಒಂದ್ ಸ್ವಲ್ಪ ಆಳದಲ್ಲಿ ಹಾಕ್ಬೇಕಾಗತ್ತೆ. 60% or 70% ಸುಣ್ಣನ ಅಂದ್ರೆ ನಾವೆಷ್ಟು ಶಿಫಾರಸು ಮಾಡಿರ್ತೀವೋ ಅಷ್ಟನ್ನ, ಉಳಿದಂತ 30% ನಾವು ಮಣ್ಣಿನ ಮೇಲ್ಪದರದಲ್ಲಿ ಹಾಕಿದ್ರು ಕೂಡ ನಡೆಯುತ್ತೆ. ಬಟ್ ಈ ಸುಣ್ಣ ಏನ್ ಮಾಡುತ್ತೆ ಮಣ್ಣಿಗೆ ಹಾಕಿದಾಗ ಅಂದ್ರೆ ಉಷ್ಣಾಂಶ ಮಣ್ಣಿನಲ್ಲಿ ಅದರದ್ದು ಉಷ್ಣಾಂಶ ಜಾಸ್ತಿ ಆಗುತ್ತೆ. ಸೊ ಉಷ್ಣಾಂಶ ಜಾಸ್ತಿ ಆಗೋ ಕಾರಣದಿಂದ ನಾವೇನಾದ್ರೂ ಸುಣ್ಣ ಹಾಕಿದ ತಕ್ಷಣ ಬಿತ್ತನೆ ಮಾಡಿದ್ರೆ ಅಲ್ಲಿ ಬೀಜಗಳು ಸುಟ್ಟೋಗುವಂತ ಸಂಭವ ಇರುತ್ತೆ. ಅದಕ್ಕೋಸ್ಕರ ಸುಮಾರು 30-45 ನಂತರನೇ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಸುಣ್ಣ ಹಾಕಿದ ತಕ್ಷಣ 1 or 15 ನಾವು ಬಿತ್ತನೆ ಕೆಲಸನ ಮಾಡಬಾರದು. ಇದೊಂದು ಮುಂಜಾಗ್ರತೆಯನ್ನ ರೈತರು ವಹಿಸಬೇಕಾಗುತ್ತೆ. ಇದರ ನಿರ್ವಹಣೆ ಮಾಡೋದಕ್ಕೆ ಇದು ಸುಣ್ಣ ಹಾಕೋದೇ ಮುಖ್ಯವಾದ್ದು. ಇದನ್ನ ಫಾಲೋ ಮಾಡಿದ್ರೆ ಆಮ್ಲೀಯತೆನ ನಾವು ಕಡಿಮೆ ಮಾಡ್ಕೊಂತ ಬರಬಹುದು. ಮೇಡಮ್, ಈ ಕೃಷಿ ಸುಣ್ಣ ಅಂತ ಹೇಳಿದ್ರಲ್ಲ, ಇದು ಎಲ್ಲಿ ಸಿಗುತ್ತೆ, ಅಥವಾ ಈ ಜಿಪ್ಸಮ್ನೇ ನಾವು ಈ ಕೃಷಿ ಸುಣ್ಣ ಅನ್ಕೋಬಹುದಾ, ಅದು ಬೇರೆ ಪ್ರತ್ಯೇಕವಾಗಿ ಸಿಗುತ್ತಾ ಮೇಡಮ್? ಕೃಷಿ ಸುಣ್ಣ ಮತ್ತೆ ಜಿಪ್ಸಮ್ ಎರಡು ಬೇರೆ ಬೇರೆ ಸರ್. ಕೃಷಿ ಸುಣ್ಣ ಬಂದು ಕ್ಯಾಲ್ಸಿಯಂ ಕಾರ್ಬೊನೇಟ್, ಅದು ಜಿಪ್ಸಮ್ ಬಂದು ಕ್ಯಾಲ್ಸಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಕಾರ್ಬೊನೇಟು ಇದು ಕೃಷಿ ಸುಣ್ಣ ಜಿಪ್ಸಮ್ ಯಾಕೆ ಹಾಕ್ತೀವಪ್ಪ ಅಂದರೆ ನಾವು ಕ್ಷಾರ ಮಣ್ಣು ಅಥವಾ ಕರ್ಲ್ ಮಣ್ಣು ಇದ್ದಾಗ ಜಿಪ್ಸಮ್ ಬಳಕೆ ಮಾಡ್ತೀವಿ. ಅಲ್ಲಿ ಪಿ ಹೆಚ್ ನ ಕಡಿಮೆ ಮಾಡಬೇಕಾಗಿರುತ್ತೆ, ನಾವು ಸೋಡಿಯಂನ ತೆಗೆದುಬಿಟ್ಟು ಅಲ್ಲಿ ಕ್ಯಾಲ್ಸಿಯಂನ ಕೂರಿಸಬೇಕಾಗಿರುತ್ತೆ, ಆ ಕಾರಣಕ್ಕೆ ನಾವು ಜಿಪ್ಸಮ್ ಬಳಸ್ತೀವಿ. ದಯವಿಟ್ಟು ರೈತರೆಲ್ಲ ಗಮನ ಇಟ್ಟು ಕೇಳಿ, ಯಾವುದೇ ಕಾರಣಕ್ಕೂ ಕೃಷಿ ಸುಣ್ಣ ಬಳಸೋ ಕಡೆಯಲ್ಲಿ ಜಿಪ್ಸಮ್ ಬಳಸುವಂತ ತಪ್ಪನ್ನ ಮಾಡಬೇಡಿ. ಕೃಷಿ ಸುಣ್ಣದ ಕೆಲಸನೇ ಬೇರೆ, ಜಿಪ್ಸಮ್ ಕೆಲಸನೇ ಬೇರೆ. ಸೊ ಕೃಷಿ ಸುಣ್ಣ ನಮ್ಮ ಎಲ್ಲ ರಸಗೊಬ್ಬರಗಳ ಅಂಗಡಿಗಳಲ್ಲಿ ಮತ್ತೆ ಇಲಾಖೆಗಳಲ್ಲೂ ಕೂಡ ಕೆಲವೊಮ್ಮೆ ಸಿಗುತ್ತೆ, ವಿಚಾರಿಸ್ಕೋಬೇಕಷ್ಟೇ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುತ್ತೆ. ಎಕರೆಗೆ ಎಷ್ಟು ಅಂದ್ರೆ ಅದು ಆಮ್ಲೀಯತೆ ಯಾವ ಪ್ರಮಾಣದಲ್ಲಿ ಇದೆ ಅಂತ ನೋಡಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಸುಮಾರು ಒಂದು 2 ಕ್ವಿಂಟಾಲು 3 ಕ್ವಿಂಟಾಲ್ ಅಷ್ಟು ನಾವು ಆಮ್ಲೀಯತೆ ತಕ್ಕ ಮಟ್ಟದಲ್ಲಿ ಇದೆ ಅಂದಾಗ 2-3 ಕ್ವಿಂಟಾಲ್ 1 ಎಕರೆಗೆ ಅಂತ ನಾವು ಇಟ್ಕೋಬಹುದು, ಅಷ್ಟನ್ನ ಹಾಕ್ಬೇಕಾಗತ್ತೆ. ಕೃಷಿ ಸುಣ್ಣ ಆಮ್ಲೀಯ ಮಣ್ಣಿಗೆ ಬಳಸ್ತೀವಿ, ಜಿಪ್ಸಮ್ನ ಬಂದು ಕರ್ಲ ಮಣ್ಣಿಗೆ ಬಳಸ್ತೀವಿ. ದಯವಿಟ್ಟು ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ದಾರೆ ಜಗದೀಶ್ ಅವರು, ಈ ತಪ್ಪನ್ನು ಮಾತ್ರ ದಯವಿಟ್ಟು ರೈತ ಬಾಂಧವರು ಯಾರು ಮಾಡಬೇಡಿ. ಮೇಡಮ್, ಈಗ ಆಮ್ಲೀಯ ಮಣ್ಣು ಹೇಳಿದ ನಂತರ ಈಗ ಸವಳು ಮಣ್ಣು ಅಂತ ಹೇಳಿದ್ರಿ, ಆ ಸವಳು ಮಣ್ಣಿಂದೂ ಇದೇ ತರನ ಇರುತ್ತಾ ಪರಿಣಾಮಗಳು ಮತ್ತೆ ನಿರ್ವಹಣೆ ಅದು ಏನೋ ಪ್ರತ್ಯೇಕವಾಗಿ ಬೇರೆ ಬೇರೆ ತರ ಇರುತ್ತಾ ಮೇಡಮ್? ಸಮಸ್ಯೆಗಳು ಬೇರೆ ಬೇರೆ ಇದ್ದಾಗ ಅದ್ರ ನಿರ್ವಹಣೆ ಕೂಡ ಖಂಡಿತ ಬೇರೆ ಬೇರೆ ಆಗೇ ಇರುತ್ತೆ. ಈಗ ನಾವ್ ಹೇಳಿದ್ವಿ ಆಮ್ಲೀಯ ಮಣ್ಣು ಎಲ್ಲಾಗುತ್ತೆ ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಆಮ್ಲೀಯ ಮಣ್ಣು ಉಂಟಾಗುತ್ತೆ. ಆದ್ರೆ ಸವಳು ಮಣ್ಣು ಎಲ್ಲಿ ಉಂಟಾಗುತ್ತೆ ಅಂದ್ರೆ ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲಿ, ಅಂದ್ರೆ ಶುಷ್ಕ ಪ್ರದೇಶ. ಎಲ್ಲಿ ಯಾವ ಪ್ರದೇಶಗಳಲ್ಲಿ ಅತಿ ಕಡಿಮೆ ಮಳೆ ಆಗುತ್ತೋ ವರ್ಷದಲ್ಲಿ ಅಂತ ಪ್ರದೇಶಗಳಲ್ಲಿ ಈ ಸವಳು ಮಣ್ಣು ಉಂಟಾಗುವಂತ ಸಂಭವ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಏನಾಗುತ್ತಪ್ಪ ಇಲ್ಲಿ ಅಂದ್ರೆ, ಇಲ್ಲಿ ತೇವಾಂಶ ಮಣ್ಣಿನಲ್ಲಿ ತೇವಾಂಶ ತುಂಬಾ ಕಡಿಮೆ ಇರುತ್ತೆ, ಮತ್ತೆ ಆವಿ ಆಗುವಂತ ಇದು ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಮಣ್ಣಿನಲ್ಲಿರುವಂತ ತೇವಾಂಶ ಆವಿಯಾಗಿ ಹೋಗುವಂತದ್ದು ಹೆಚ್ಚಾಗಿರುತ್ತೆ. ಈಗ ನೀರು ಆವಿಯಾಗಿ ಹೋಗುವಾಗ ಏನ್ ಮಾಡುತ್ತೆ, ನೀರಿನ ಜೊತೆ ಬಂದಂತ ಲವಣಾಂಶಗಳು ಮಣ್ಣಿನ ಮೇಲ್ಪದರದಲ್ಲಿ ಶೇಖರಣೆ ಆಗುತ್ತೆ. ಸೊ ಈ ಲವಣಾಂಶಗಳೆಲ್ಲ ಮಣ್ಣಿನ ಮೇಲ್ಪದರದಲ್ಲೇ ಶೇಖರಣೆ ಆಗೋದ್ರಿಂದ ಅಲ್ಲಿ ಲವಣಾಂಶಗಳು ಅಂದ್ರೆ ಲವಣಗಳ ಅಂಶ ಜಾಸ್ತಿಯಾಗಿ ಅಲ್ಲಿ ಸವಳು ಅಂಶ ಹೆಚ್ಚಾಗಿ ಕಂಡು ಬರುತ್ತೆ. ಆಮೇಲೆ ಈ ಸವಳು ಮಣ್ಣಿನಲ್ಲಿ ಏನಾಗುತ್ತೆ ಅಂದ್ರೆ ಸಮಸ್ಯೆ, ಇಲ್ಲಿ ಭೌತಿಕ ಗುಣಧರ್ಮಗಳಲ್ಲಿ ಏನೂ ಪರಿಸ್ಥಿತಿ ಬದಲಾಗಿರೋದಿಲ್ಲ. ಮಣ್ಣಿನ ಎಲ್ಲಾ ಭೌತಿಕ ಗುಣಲಕ್ಷಣಗಳು ಸರಿಯಾದ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಯಲ್ಲೇ ಇರ್ತವೆ. ಆದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಈ ನೀರಿನ ಜೊತೆ ಉಪ್ಪಿನಂಶ ಅಂದ್ರೆ ಲವಣಾಂಶಗಳು ಸೇರ್ಕೊಂಡಿರೋದ್ರಿಂದ ಬೆಳೆ ನೀರನ್ನ ತಗೊಳ್ಳಿಕ್ಕೆ ಅಥವಾ ಪೋಷಕಾಂಶಗಳನ್ನ ಮಣ್ಣಿಂದ ಹೀರ್ಕೊಳ್ಳೋದಕ್ಕೆ ಬಹಳಷ್ಟು ಶಕ್ತಿನ ಅದು ವ್ಯಯ ಮಾಡಬೇಕಾಗುತ್ತೆ. ಅಂದ್ರೆ ತುಂಬಾ ಕಷ್ಟಪಟ್ಟು ಅದು ತಗೋಬೇಕಾಗುತ್ತೆ. ಸುಲಭವಾಗಿ ಅದಕ್ಕೆ ನೀರು ಸಿಗೋದಿಲ್ಲ, ಪೋಷಕಾಂಶಗಳು ಸಿಗೋದಿಲ್ಲ. ಹಂಗಾಗಿ ಏನಾಗುತ್ತೆ, ಬೆಳೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಲ್ಲಿ ಮಣ್ಣಲ್ಲಿ ಪೋಷಕಾಂಶಗಳು ಇದ್ರೂ ಸಹ ಬೆಳೆ ಅದನ್ನ ಹೀರ್ಕೊಳ್ಳೋದಕ್ಕೆ ಕಷ್ಟ ಪಡಬೇಕಾಗುತ್ತೆ. ಹಂಗಾಗಿ ಇಲ್ಲಿ ಬೆಳವಣಿಗೆ ಕುಂಠಿತ ಆಗಿ ಇಳುವರಿನಲ್ಲಿ ಸಮಸ್ಯೆ ಉಂಟಾಗುತ್ತೆ. ಇದು ಸವಳು ಮಣ್ಣಿನ ಸಮಸ್ಯೆ. ಮಣ್ಣು ನೋಡೋಕ್ಕೆಲ್ಲ ಕರೆಕ್ಟ್ ಆಗಿರುತ್ತೆ, ನೀರು ಬಸಿಯುತ್ತೆ, ಯಾವುದೇ ರೀತಿ ಭೌತಿಕ ಗುಣಲಕ್ಷಣಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಆದ್ರೆ ಅದರಲ್ಲಿರೋಂತ ನೀರನ್ನ ಅಥವಾ ಪೋಷಕಾಂಶಗಳನ್ನ ಬೆಳೆ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಪಡುತ್ತೆ. ಹಂಗಾಗಿ ಇಲ್ಲಿ ಕೊರತೆ ಉಂಟಾಗುತ್ತೆ, ಪೋಷಕಾಂಶಗಳದ್ದು ಕೊರತೆ ಆಗುತ್ತೆ, ನೀರಿಂದು ಕೊರತೆ ಬೆಳೆಗೆ ಮಾತ್ರ ಆಗುತ್ತೆ. ಮಣ್ಣಿನಲ್ಲಿ ಇದ್ರೂ ಸಹ ಬೆಳೆಗೆ ಕೊರತೆ ಉಂಟಾಗುತ್ತೆ, ಯಾಕಪ್ಪ ಅಂದ್ರೆ ಲವಣಾಂಶಗಳು ಹೆಚ್ಚಾಗಿ ಇರೋದ್ರಿಂದ. ಸೊ ಇದು ಸಮಸ್ಯೆ ಸವಳು ಮಣ್ಣಿನಲ್ಲಿ. ಸವಳು ಮಣ್ಣಿನ ನಿರ್ವಹಣೆ ಮಾಡೋದು ಹೇಗಪ್ಪ ಅಂದ್ರೆ, ಮುಖ್ಯವಾಗಿ ನಾವು ಈ ಉಪ್ಪು ನೀರುಗಳನ್ನ ಬಳಸ್ತಾ ಇದ್ರೆ, ಈಗ ಮಣ್ಣಿನಲ್ಲೇ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಉಪ್ಪು ಅಂಶ ಇರುವಂತ ನೀರನ್ನ ಬಳಕೆ ಮಾಡಬಾರದು. ಆದಷ್ಟು ಉತ್ತಮ ಗುಣಮಟ್ಟದ ನೀರನ್ನ ಬಳಕೆ ಮಾಡಿ ಅದಕ್ಕೆ ತಕ್ಕನಂಗೆ ಬಸಿಗಾಲುವೆಗಳನ್ನ ಮಾಡಿದ್ರೆ ಏನಾಗುತ್ತೆ, ಆ ಉಪ್ಪಿನಂಶ ಮಣ್ಣಲ್ಲಿರುವಂತ ಉಪ್ಪಿನಂಶ ಈ ಉತ್ತಮ ಗುಣಮಟ್ಟದ ನೀರಿನಲ್ಲಿ ಕರಗಿ ಅದು ಕೊಚ್ಕೊಂಡು ಜಮೀನಿಂದ ಹೊರಗಡೆ ಹೋಗುವಂತ ವ್ಯವಸ್ಥೆನ ರೈತರು ಮಾಡ್ಕೋಬೇಕಾಗುತ್ತೆ. ಇದೊಂದೇ ಪರಿಹಾರ, ಇದ್ ಬಿಟ್ರೆ ಬೇರೆ ಏನು ಮಾಡೋದಕ್ಕೆ ಅವಕಾಶ ಇಲ್ಲ. ಅದ್ ಬಿಟ್ಬಿಟ್ಟು ನಾವು ಮಣ್ಣಲ್ಲಿ ಉಪ್ಪಿದೆ ನೀರಲ್ಲೂ ಉಪ್ಪಿದೆ ಅಂತ ಉಪ್ಪು ನೀರನ್ನೇ ಅದನ್ನೇ ಬಳಕೆ ಮಾಡ್ತಾ ಮುಂದುವರೆಸಿದ್ರೆ ಇನ್ನೂ ಮಣ್ಣಿನಲ್ಲಿ ಉಪ್ಪಿನಂಶ ಜಾಸ್ತಿಯಾಗಿ ಇನ್ನೂ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ. ಮೇಡಮ್, ಮತ್ತೊಂದು ಇನ್ನೊಂದು ಕ್ಷಾರ ಮಣ್ಣು ಅಂತ ಹೇಳಿದ್ರೆ, ಇದರ ಒಂದು ದುಷ್ಪರಿಣಾಮಗಳು ಏನೇನಿರ್ತವೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗುತ್ತೆ ಮೇಡಮ್? ಈ ಕ್ಷಾರ ಮಣ್ಣು ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಕ್ಷಾರ ಮಣ್ಣಿನಲ್ಲಿ ಇಲ್ಲಿ ಸೋಡಿಯಂನ ಅಂಶ ಹೆಚ್ಚಾಗಿರುತ್ತೆ. ವಿನಿಮಯ ಸೋಡಿಯಂ ಅಂತೀವಿ, ಅಂದ್ರೆ ಎಕ್ಸ್ಚೇಂಜಬಲ್ ಸೋಡಿಯಂ ಅಂತ ಕರಿತೀವಿ. ಈ ಎಕ್ಸ್ಚೇಂಜಬಲ್ ಸೋಡಿಯಂ ಅಂಶ ಮಣ್ಣಿನಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ, ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನೆಲ್ಲ ಇದು ಹಾಳು ಮಾಡ್ತಾ ಹೋಗುತ್ತೆ. ಏನ್ ಮಾಡುತ್ತೆ ಅಂದ್ರೆ, ಸೋಡಿಯಂ ಬಂದು ಡಿಸ್ಪರ್ಸಿಂಗ್ ಏಜೆಂಟ್ ಅಂತ ಕರಿತೀವಿ. ಈಗ ಮಣ್ಣಿನಲ್ಲಿ ಕಣಗಳು ಒಂದಕ್ಕೊಂದು ಸೇರ್ಕೊಂಡು ಹಿಡಿದಿಟ್ಕೊಂಡಿರುತ್ತವೆ, ಅವು ಅದು ಬೈಂಡಿಂಗ್ ಇರುತ್ತೆ. ಬಟ್ ಈ ಸೋಡಿಯಂ ಅಂಶ ಮಣ್ಣಿನಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ, ಮಣ್ಣಿನ ಕಣಗಳೆಲ್ಲ ಚದರಿ ಹೋಗ್ತವೆ. ಆ ಸಣ್ಣ ಸಣ್ಣ ಕಣಗಳು ಚದರಿ ಹೋದಾಗ ಜಮೀನಿನಲ್ಲಿ ಅಲ್ಲಿರುವಂತ ನೀರೇನಾದ್ರೂ ಹರಿಸಿದ್ರೆ ಈ ಸಣ್ಣ ಸಣ್ಣ ಸೂಕ್ಷ್ಮವಾದ ಕಣಗಳು ಹೋಗಿ ಮಣ್ಣಿನಲ್ಲಿರುವಂತ ರಂಧ್ರಗಳನ್ನ ಆ ಮಣ್ಣಿನಲ್ಲಿರುವಂತ ರಂಧ್ರಗಳನ್ನೆಲ್ಲ ಮುಚ್ಚಿ ಬಿಡುತ್ತವೆ. ರಂಧ್ರಗಳು ತುಂಬಾ ಈ ಕಣಗಳೇ ಮಣ್ಣಿನ ಕಣಗಳೇ ಸೇರ್ಕೊಂಡು ಅವನ್ನ ಮುಚ್ಚಿ ಬಿಡುತ್ತವೆ. ಹಂಗಾಗಿ ಏನಾಗುತ್ತೆ, ಅಲ್ಲಿ ನೀರು ಬಸಿಯೋವಿಕೆಯ ಸಮಸ್ಯೆ ಆಗುತ್ತೆ, ಜೊತೆಗೆ ಗಾಳಿ ಆಡೋದು ಕೂಡ ಸಮಸ್ಯೆ ಆಗುತ್ತೆ ಭೂಮಿಯೊಳಗಡೆ. ಆ ಕರ್ಲ್ ಮಣ್ಣಲ್ಲಿ ನೀರು ಹಾಕಿದ ತಕ್ಷಣ ಅದು ಬಸಿಯೋದಿಲ್ಲ, ನೀರು ಮೇಲೇನೆ ಸುಮಾರು ಹೊತ್ತು ನಿಂತಿರುತ್ತೆ. ಮತ್ತೆ ಅದು ಒಂದ್ ವೇಳೆ ನೀರೆಲ್ಲ ಬಸ್ತು, ಟೆಂಪರೇಚರ್ ಜಾಸ್ತಿ, ಉಷ್ಣಾಂಶ ಜಾಸ್ತಿ ಇದ್ದಾಗ ನೀರೆಲ್ಲ ಬಸ್ತು ಹೋದ್ರೂ ಸಹ ಏನಾಗುತ್ತೆ, ಬಸದ ನಂತರ ಮಣ್ಣು ತುಂಬಾ ಗಟ್ಟಿಯಾಗಿರುತ್ತೆ, ಮೇಲ್ಭಾಗದ ಮಣ್ಣು ತುಂಬಾ ಗಟ್ಟಿಯಾಗಿರುತ್ತೆ. ಮತ್ತೆ ನೀರಿನ ಅಂಶ ಇದ್ದಾಗ ಮಣ್ಣಲ್ಲಿ ತುಂಬಾ ಜಿಗಟಾಗಿರುತ್ತೆ, ನಾವು ಓಡಾಡೋದಕ್ಕೇನೆ ಸಮಸ್ಯೆ ಆಗುತ್ತೆ, ಆ ರೀತಿ ಮಣ್ಣಾಗಿರುತ್ತೆ ಇದು. ಇದು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಅದೇ ಮಣ್ಣಿನ ಕಣಗಳು ಚದುರೋಗ್ತವೆ, ಮತ್ತೆ ಅಲ್ಲಲ್ಲಿ ಕಪ್ಪು ಬಣ್ಣದ ತುಣುಕುಗಳು ಕಾಣುತ್ತವೆ. ಯಾಕೆಂದ್ರೆ ಇಲ್ಲಿ ಹ್ಯೂಮಸ್ ಕೂಡ ಚದರಿ ಹೋಗಿ ಅದು ಅಲ್ಲಲ್ಲಿ ಮಣ್ಣಿನ ರಂಧ್ರಗಳನ್ನ ಮುಚ್ಚೋದ್ರಿಂದ ಅಲ್ಲಲ್ಲಿ ಕಪ್ಪು ಬಣ್ಣ ಆಗಿರುತ್ತೆ ಮಣ್ಣಿನಲ್ಲಿ. ಆಮೇಲೆ ಮಣ್ಣು ಒಣಗೋದಾಗ ನಾನು ಹೇಳ್ದಂಗೆ ಗಟ್ಟಿ ಆಗುತ್ತೆ, ಮತ್ತೆ ನೀರಿನಂಶ ಇದ್ದಾಗ ಜಿಗಟಾಗಿರುತ್ತೆ. ಮತ್ತೆ ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಸೋಡಿಯಂ ಅಂಶ ಇಲ್ಲಿ ಹೆಚ್ಚಾಗಿರೋದ್ರಿಂದ ಮಣ್ಣಿನ ರಸಸಾರ ಕೂಡ ತುಂಬಾ ಜಾಸ್ತಿ ಇರುತ್ತೆ, ಅಂದ್ರೆ 8.5ಕ್ಕಿಂತಲೂ ಜಾಸ್ತಿ ರಸಸಾರ ಈ ಮಣ್ಣುಗಳಲ್ಲಿ ಇರುತ್ತೆ. ಮತ್ತೆ ಇಷ್ಟೊಂದು ರಸಸಾರ ಇದ್ದಾಗ ಕೆಲವೊಂದು ಪೋಷಕಾಂಶಗಳು ಕೊರತೆ ಉಂಟಾಗುತ್ತೆ ಇಲ್ಲಿ. ಮುಖ್ಯವಾಗಿ ಯಾವ್ದಪ್ಪ ಅಂದ್ರೆ ಕಬ್ಬಿಣ, ಮ್ಯಾಂಗನೀಸು, ತಾಮ್ರ ಮತ್ತೆ ಜಿಂಕ್, ಸತು, ಇವುಗಳ ಲಭ್ಯತೆ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಪೋಷಕಾಂಶಗಳ ಕೊರತೆ ಹೆಚ್ಚಾಗುತ್ತೆ, ಗಾಳಿ ಆಡೋದಿಲ್ಲ, ಬೆಳೆಗೆ ನೀರು ಬಸಿಯೋದಿಲ್ಲ, ಈ ರೀತಿ ಆದಾಗ ಇಲ್ಲಿ ಆಮ್ಲಜನಕದ ಕೊರತೆ ಆಗುತ್ತೆ. ಆಮೇಲೆ ಅದೇ ಕಾರ್ಬನ್ ಡೈಆಕ್ಸೈಡ್ ಅಂಶ ಜಾಸ್ತಿ ಆಗಿರುತ್ತೆ, ಆಮ್ಲಜನಕ ಕೊರತೆ ಆಗಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ, ನೀರು ಬಸಿಯೋದಿಲ್ಲ, ಗಾಳಿ ಆಡೋದಿಲ್ಲ, ಮಣ್ಣು ಗಟ್ಟಿ ಆಗಿರುತ್ತೆ, ಬೀಜ ಮೊಳಕೆ ಬರೋದು ಕಷ್ಟ ಆಗುತ್ತೆ. ಈ ರೀತಿ ಇದ್ದಾಗ ಅದನ್ನ ನಾವು ಕ್ಷಾರ ಮಣ್ಣು ಅಥವಾ ಕರ್ಲು ಮಣ್ಣು ಅಂತ ನಾವು ಕರಿತೀವಿ. ಸೊ ಈ ಕ್ಷಾರ ಮತ್ತೆ ಸವಳು ಮಣ್ಣುಗಳ ನಿರ್ವಹಣೆ, ಸವಳು ಮಣ್ಣಿಂದ ನಾನು ಮುಖ್ಯವಾಗಿ ನಿರ್ವಹಣೆ ಬಂದು ಉತ್ತಮ ಗುಣಮಟ್ಟದ ನೀರನ್ನ ಬಳಕೆ ಮಾಡೋದು ಅಂತ ಹೇಳಿದೆ. ಅದರೊಟ್ಟಿಗೆ ಇನ್ನು ಕೆಲವೊಂದು ಬೇಸಾಯ ಪದ್ಧತಿಗಳಿಂದ ಕೂಡ ನಾವು ಈ ಮಣ್ಣುಗಳನ್ನ ನಿರ್ವಹಣೆ ಮಾಡಬಹುದು. ಅವ್ಯಾವಪ್ಪ ಅಂದ್ರೆ ಭೂಮಿ ಉಳುಮೆ ಮಾಡುವಂಥದ್ದು, ಸರಿಯಾದ ಸಮಯದಲ್ಲಿ ಭೂಮಿ ಉಳುಮೆ ಮಾಡುವಂಥದ್ದು, ಮತ್ತೆ ಒಂದೇ ಸಲ ಜಾಸ್ತಿ ನೀರನ್ನ ಕೊಡುವಂಥದ್ದು ಮಾಡಬಾರ್ದು. ರೈತರು ಒಂದೇ ಸಲ ಜಾಸ್ತಿ ನೀರನ್ನ ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಅದ್ರ ಬದಲಾಗಿ ಕಡಿಮೆ ಪ್ರಮಾಣದ ನೀರನ್ನ ಹೆಚ್ಚು ಸಲ ಕೊಡುವಂಥದ್ದು, ಅಂದ್ರೆ ಆಗಾಗ್ಗೆ ರಿಪೀಟೆಡ್ಲಿ ಫ್ರೀಕ್ವೆಂಟ್ ಆಗಿ ಕಡಿಮೆ ಪ್ರಮಾಣದ ನೀರನ್ನ ಕೊಡೋಂಥದ್ದು ಮಾಡ್ಬೇಕಾಗುತ್ತೆ. ಮತ್ತೆ ಹೆಚ್ಚಾಗಿ ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವುಗಳನ್ನ ಬಳಕೆ ಮಾಡೋದ್ರಿಂದ ಕೂಡ ಈ ರೀತಿ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು. ಮತ್ತೆ ಈ ಕ್ಷಾರ ಮಣ್ಣಿಗೆ ಮುಖ್ಯವಾಗಿ ನಾವು ಜಿಪ್ಸಮ್ ಬಳಕೆ ಮಾಡುವಂಥದ್ದು ಮುಖ್ಯವಾದ ನಿರ್ವಹಣಾ ಕ್ರಮ. ಜಿಪ್ಸಮ್ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಜಿಪ್ಸಮ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್, ಅಲ್ಲಿ ಮಣ್ಣಿನಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ. ನಾವು ಅದಕ್ಕೆ ಕ್ಯಾಲ್ಸಿಯಂ ಸಲ್ಫೇಟ್ ಕೊಟ್ಟಾಗ ಸೋಡಿಯಂನ ಈ ಕ್ಯಾಲ್ಸಿಯಂ ತೆಗೆದುಹಾಕಿ ಕ್ಯಾಲ್ಸಿಯಂ ಹೋಗಿ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ, ಸೋಡಿಯಂ ಸಲ್ಫೇಟ್ ಆಗುತ್ತೆ. ಸೋಡಿಯಂ ಸಲ್ಫೇಟ್ನ ನೀರು ಹರಿಸೋದ್ರಿಂದ ಅದು ಅದೊಂದು ಲವಣ, ಅದು ನೀರಿನಲ್ಲಿ ಕರಗಿ ಈಸಿಯಾಗಿ ಹೊರಟೋಗುತ್ತೆ. ಹಂಗಾಗಿ ಜಿಪ್ಸಮ್ ಬಳಕೆ ಮಾಡುವಂಥದ್ದು ಬಹಳ ಸೂಕ್ತ. ಮತ್ತೆ ಮಡಿಗಳಲ್ಲಿ ಅಲ್ಲಲ್ಲಿ ನೀರನ್ನ ನಿಲ್ಸೋವಂಥದ್ದು, ಬಸಿಗಾಲುವೆಗಳನ್ನ ಮಾಡ್ಕೊಳ್ಳುವಂಥದ್ದು, ಮತ್ತೆ ಈ ಸವಳು ಮಣ್ಣಲ್ಲಿ ನೀರು ಉತ್ತಮ ಗುಣಮಟ್ಟದ ನೀರಿನ ಜೊತೆಗೆ ಅದಕ್ಕೆ ಇನ್ನೊಂದು ಮಾರ್ಗ ಏನು ಅಂದ್ರೆ ಸವಳನ್ನ ತಡ್ಕೊಂಡು ಬೆಳೆಯುವಂತ ಬೆಳೆಗಳಿರುತ್ತೆ, ಸವಳಗೆ ಸಹಿಷ್ಣುತೆ ಹೊಂದಿರುವಂತ ಬೆಳೆಗಳನ್ನ ಬೆಳೆಯುವಂಥದ್ದನ್ನ ನಾವು ಮಾಡಬಹುದು. ಸವಳನ್ನ ಸಹಿಸಿಕೊಂಡು ಬೆಳೆಯುವಂತ ಬೆಳೆಗಳು ಯಾವುದು ಅನ್ನೋ ಒಂದು ಪ್ರಶ್ನೆ ಮೂಡಬಹುದು, ಅದಕ್ಕೆ ಕೆಲವೊಂದು ನಾನು ಇಲ್ಲಿ ಹೇಳ್ತೀನಿ. ಬೆಳೆಗಳ ಪಟ್ಟಿ ಇದೆ ನನ್ನ ಹತ್ರ. ಲವಣ ಸಹಿಷ್ಣುತೆ ಹೊಂದಿರುವಂತ ತೋಟಗಾರಿಕಾ ಬೆಳೆಗಳು, ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ಮುಖ್ಯವಾಗಿ ಬರ್ತವೆ ಅಂದ್ರೆ ಪೇರ್ಲ ಬೆಳಿಬಹುದು, ತೆಂಗು ಬೆಳಿಬಹುದು, ಸಪೋಟ, ಬಾರೆ, ಬೇಲ್ದಣ್ಣು, ನೆಲ್ಲಿ, ಖರ್ಜೂರ ಇವನ್ನ ಬೆಳೆಯೋದ್ರಿಂದ ನೀವು ಉಪ್ಪಿನ ಅಂಶ ಮಣ್ಣಲ್ಲಿ ಅಥವಾ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ರೂ ಸಹ ಈ ಬೆಳೆಗಳು ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಬೆಳೀತವೆ. ಅದೇ ರೀತಿ ನಮ್ಮ ಈ ಕ್ಷೇತ್ರ ಬೆಳೆಗಳಿಗೆ ಬಂದ್ರೆ ಹತ್ತಿ ಬೆಳಿಬಹುದು, ಕುಸುಬೆ ಬೆಳಿಬಹುದು, ಮೆಕ್ಕೆಜೋಳ, ಸಜ್ಜೆ, ಆಮೇಲೆ ಬೀಟ್ರೂಟ್ ಅಂತೀವಲ್ಲ ಶುಗರ್ ಬೀಟ್ ಅದನ್ನ ಬೆಳಿಬಹುದು, ಕಡಲೆ, ಸೂರ್ಯಕಾಂತಿ, ಭತ್ತ ಬೆಳಿಬಹುದು. ಬಟ್ ಭತ್ತ ನಾವು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ ನೀರಿಂದು ಸಮಸ್ಯೆ ಇರೋದ್ರಿಂದ. ಮತ್ತೆ ತರಕಾರಿ ಬೆಳೆಗಳು, ಲವಣ ಸಹಿಷ್ಣುತೆ ಹೊಂದಿರುವಂತ ತರಕಾರಿ ಬೆಳೆಗಳಂದ್ರೆ ಹೂಕೋಸು ಬೆಳಿಬಹುದು, ಬೆಂಡೆಕಾಯಿ ಬೆಳಿಬಹುದು, ಮತ್ತೆ ಬ್ರಕೋಲಿ ಅಂತ ಒಂದು ತರಕಾರಿ ಬರುತ್ತೆ, ಅದನ್ನು ಸಹ ಲವಣ ಅಂಶಕ್ಕೆ ಸಹಿಷ್ಣುತೆ ಹೊಂದಿರುವಂತ ಒಂದು ತರಕಾರಿ ಬೆಳೆ. ಅದೇ ರೀತಿ ಕರ್ಲು ಮಣ್ಣಲ್ಲಿ ಬೆಳೆಯೋದಕ್ಕೆ ಸೂಕ್ತವಾದಂತ ತೋಟಗಾರಿಕಾ ಬೆಳೆಗಳು ಯಾವಪ್ಪ ಅಂದ್ರೆ ಅದಕ್ಕೂ ಸಹ ಸೇಮ್ ಖರ್ಜೂರ, ಬಿಕ್ಕೆ, ನೆಲ್ಲಿ, ಅಂಜೂರ, ಬೇಲ್ದಣ್ಣು, ಮತ್ತೆ ಬಾರೆ, ದಾಳಿಂಬೆ ಬೆಳಿಬಹುದು, ಬಾದಾಮಿ ಬೆಳಿಬಹುದು, ಹುಣಸೆ ಬೆಳಿಬಹುದು. ಮತ್ತೆ ನಿರೋಧಕತೆ ಹೊಂದಿರುವಂತ ಕೆಲವೊಂದು ತಳಿಗಳಿರ್ತವೆ, ಕೆಲವೊಂದು ಬೆಳೆಗಳಲ್ಲಿ ಲವಣಾಂಶಕ್ಕೆ ಮತ್ತೆ ಕ್ಷಾರ ಅಂದ್ರೆ ಕರ್ಲಾಂಶಕ್ಕೆ ನಿರೋಧಕತೆ ಹೊಂದಿರುವಂತಹ ತಳಿಗಳು ಇತ್ತೀಚಿನ ಸಂಶೋಧನೆಗಳಲ್ಲಿ ಬಂದಿರದವೆ. ಅಂತಹ ತಳಿಗಳನ್ನ ಹುಡುಕಿ ಬೇಕಾದ್ರೆ ಬೆಳ್ಕೋಬಹುದು. ಈಗ ಭತ್ತ ತಗೊಂಡ್ರೆ ಪ್ರಕಾಶ್ ಅಂತಿದೆ, IR20 ಅಂತಿದೆ, IR30864 ಅಂತಿದೆ, ರಾಶಿ, ಮಂಗಳ, ವಿಕಾಸ, ತೆಲ್ಲಹಂಸ, ಇವೆಲ್ಲ ಪ್ರಭೇದಗಳು ಏನಪ್ಪಾ ಅಂದ್ರೆ ಇವು ಲವಣಾಂಶಕ್ಕೆ ಮತ್ತೆ ಕರ್ಲಾಂಶಕ್ಕೆ ನಿರೋಧಕತೆ ಹೊಂದಿರುವಂತ ವೆರೈಟಿಗಳು. ಇಂಥ ವೆರೈಟಿಗಳನ್ನಾದ್ರೂ ಅವರು ಬೆಳ್ಕೋಬಹುದು. ಒಂದು ಉತ್ತಮ ಗುಣಮಟ್ಟದ ನೀರು ಬಳಸುವಂತದ್ದು, ಇಲ್ಲ ನಮ್ಗೆ ನೀರಿಲ್ಲ ಇದೇ ನೀರೇ ಇರೋದು ಅಂದ್ರೆ ಅದಕ್ಕೆ ಸೂಕ್ತವಾದಂತ ಸಹಿಷ್ಣುತೆ ಹೊಂದಿರುವಂತ ಬೆಳೆಗಳನ್ನ ಬೆಳಕೊಳ್ಳುವಂತದನ್ನ ಮಾಡಬಹುದು. ಮೇಡಮ್, ಕೊನೆಯದಾಗಿ ಇನ್ನೊಂದು ಜೌಳ್ ಮಣ್ಣು ಅಂತ ಹೇಳಿದ್ರೆ ಇದ್ರ ಯಾವ ದುಷ್ಪರಿಣಾಮಗಳು ಇರ್ತವೆ, ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ? ಜೌಳ್ ಮಣ್ಣು ಅಂದ್ರೆ ಯಾವಾಗ್ಲೂ ನೀರ್ ನಿಂತಿರುವಂತ ಪ್ರದೇಶ, ನೀರು ಹೆಚ್ಚಾಗಿ ಭೂಮಿ ಮೇಲೆ ನೀರು ನಿಂತಿರುವಂತ ಪ್ರದೇಶನ ನಾವು ಜೌಳ್ ಮಣ್ಣು ಅಂತ ಕರಿತೀವಿ. ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹೆಚ್ಚು ನೀರಾವರಿ ಮಾಡೋದ್ರಿಂದ ಬರುತ್ತೆ, ಅಥವಾ ತಗ್ಗು ಪ್ರದೇಶದಲ್ಲಿದ್ರೆ ನಮ್ಮ ಜಮೀನುಗಳು ಈ ರೀತಿ ಸಮಸ್ಯೆ ಆಗುತ್ತೆ. ಮತ್ತೆ ಭೂಮಿಯ ಅಂತರ್ಜಲದ ಮಟ್ಟ ತುಂಬಾ ಮೇಲ್ಭಾಗದಲ್ಲಿ ಇದ್ದಾಗ, ಅಥವಾ ನೀರು ಸರಿಯಾಗಿ ಇಂಗದೇ ಇದ್ದಾಗ, ಮತ್ತೆ ಒಂದ್ ಬಹಳ ವರ್ಷಗಳ ಕಾಲ ಒಂದೇ ರೀತಿ ಬೆಳೆನ ಪದೇ ಪದೇ ರಿಪೀಟೆಡ್ಲಿ ಸುಮಾರು ವರ್ಷಗಳ ಕಾಲ ಬೆಳೀತಾ ಇದ್ದಾಗ, ಅಥವಾ ಕೆರೆ ಅಥವಾ ನಾಲೆಗಳಿಂದ ಆಗೋ ಸೀಪೇಜ್ ನಿಂದ ನೀರು ಬರೋದಾದ್ರೆ, ಅಥವಾ ಕಾಲುವೆಗಳೇನಾದ್ರೂ ಸೋರ್ತಾ ಇದ್ರೆ, ಮತ್ತೆ ಬಸಿಗಾಲುವೆಗಳು ಸರಿಯಾದ ಪ್ರಮಾಣದಲ್ಲಿ ಇಲ್ಲದೆ ಇದ್ದಾಗ ಈ ರೀತಿ ಜೌಳು ಮಣ್ಣ ಸಮಸ್ಯೆ ಉಂಟಾಗುತ್ತೆ. ಜೌಳು ಮಣ್ಣಲ್ಲಿನೂ ಸಹ ಇದೇ ಪ್ರಾಬ್ಲಮ್. ಇಲ್ಲೇನಾಗುತ್ತೆ, ನೀರ್ ನಿಂತಿರೋದ್ರಿಂದ ಆಮ್ಲಜನಕದ ಕೊರತೆ ಮತ್ತೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಈಗ ಮನುಷ್ಯನಿಗೆ ಹೇಗೆ ಉಸಿರಾಡೋದಕ್ಕೆ ಆಮ್ಲಜನಕ ಬೇಕೋ, ಬೆಳೆಗಳಿಗೂ ಸಹ ಆಮ್ಲಜನಕ ಉಸಿರಾಡೋದಕ್ಕೆ ಬೇಕು. ಹಂಗಾಗಿ ಇಲ್ಲಿ ಆಮ್ಲಜನಕದ ಕೊರತೆನೆ ಉಂಟಾದಾಗ ಬೆಳೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಮತ್ತೆ ಯಾವಾಗ್ಲೂ ಈ ಮಣ್ಣಲ್ಲಿ ನೀರ್ ನಿಂತಿರೋ ಕಾರಣದಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಉಷ್ಣತೆ ಕಡಿಮೆ ಆಗುತ್ತೆ. ಉಷ್ಣತೆ ಕಡಿಮೆ ಆದಾಗ ಅದು ಬೆಳೆ ಬೆಳವಣಿಗೆಗೂ ಸಮಸ್ಯೆ ಮಾಡುತ್ತೆ, ಮತ್ತೆ ಕೆಲವು ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಸಹ ಇದರಿಂದ ಸಾಯುವಂತ ಪರಿಸ್ಥಿತಿ ಹೆಚ್ಚಾಗಿರುತ್ತೆ. ಮತ್ತೆ ನೀರು ನಿಲ್ಲೋದ್ರಿಂದ ಏನಾಗುತ್ತೆ, ಮಣ್ಣಿನ ರಚನೆ ಹಾಳಾಗುತ್ತೆ, ಮತ್ತೆ ಸೋಡಿಯಂ ಪ್ರಮಾಣ ಜಾಸ್ತಿ ಆಗುತ್ತೆ, ಮಣ್ಣಿನ ಕಣಗಳೆಲ್ಲ ಚದರು ಹೋಗುತ್ತೆ. ಈಗೇನು ಕರ್ಲು ಮಣ್ಣಲ್ಲಿ ಏನ್ ಸಮಸ್ಯೆ ಆಗುತ್ತೋ ಅದೇ ರೀತಿ ಸಮಸ್ಯೆ ಇಲ್ಲೂ ಸಹ ಉಂಟಾಗುತ್ತೆ. ಮತ್ತೆ ಮಣ್ಣಿನ ಸವಕಳಿ ಆಗ್ಬಹುದು ಈ ರೀತಿ ಜವಳ ಮಣ್ಣಾದಾಗ. ಮತ್ತೆ ಬಹಳ ದಿನಗಳಿಂದ ಜವಳಾದ ಕೃಷಿ ಭೂಮಿ ಮೇಲೆ ಕ್ರಮೇಣ ಅದು ಸವಳು ಅಥವಾ ಕ್ಷಾರ ಮಣ್ಣಾಗಿ ಪರಿವರ್ತನೆ ಆಗುವಂತ ಅವಕಾಶಗಳು ಹೆಚ್ಚಾಗಿ ಇರ್ತವೆ. ಸೊ ಈ ಜವಳ ಮಣ್ಣಿನ ನಿರ್ವಹಣೆ ಮಾಡೋದು ಹೇಗಪ್ಪ ಅಂದ್ರೆ, ಇದಕ್ಕೆ ನೀರು ನಿಲ್ಲಬಾರದು, ನೀರನ್ನ ಹೊರಗಡೆ ಕಳಿಸ್ಬೇಕು. ಅದಕ್ಕೆ ಬಸಿಗಾಲುವೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದು ಒಂದೇ ದಾರಿ. ಹೆಚ್ಚು ಪ್ರಮಾಣದಲ್ಲಿ ಬಸಿಗಾಲುವೆಗಳನ್ನ ಮಾಡಿಕೊಂಡು ಅವುಗಳ ಮೂಲಕ ನೀರನ್ನ ಜಮೀನಿನಿಂದ ಹೊರಗಡೆ ಹಾಕುವಂತ ಕೆಲಸ ಮಾಡೋದೊಂದೇ ಇದಕ್ಕೆ ನಿರ್ವಹಣೆ ಅಂತ ನಾವು ಸೂಚಿಸಬಹುದಾಗತ್ತೆ. ನಾವು ರೈತರಾಗಿರ್ಬೋದು, ನಾವಾಗಿರ್ಬೋದು, ಮಣ್ಣನ್ನು ಬರೀ ಮಣ್ಣಂತ ಮಾತ್ರ ನೋಡಿದ್ವಿ, ಮಣ್ಣಿನಲ್ಲ ಇಷ್ಟೊಂದೆಲ್ಲ ಸಮಸ್ಯೆಗಳದಂತ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಮೇಡಮ್. ಈಗ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ಮಣ್ಣಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಗೊತ್ತಾಗ್ಬೋದು. ಇದನ್ನ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕು, ಈ ಮಾಡಿಸೋದ್ರಿಂದ ಸಾಕಷ್ಟು ವಿಷಯಗಳು ತಿಳಿತಾವ ರೈತರಿಗೆ ಅನ್ಸುತ್ತೆ? ಖಂಡಿತ ಸರ್, ಪ್ರತಿಯೊಬ್ಬರು ರೈತರು ತಮ್ಮ ಜಮೀನಿನ ಮಣ್ಣು ಮತ್ತೆ ತಮ್ಮ ಬೋರ್ವೆಲ್ನ ನೀರಿನ ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ನೀವು ಪರೀಕ್ಷೆ ಮಾಡಿಸಿದಾಗಷ್ಟೇ ನಿಮ್ಮ ಮಣ್ಣಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದು ತಿಳಿಯುತ್ತೆ. ಬರೀ ಕಣ್ಣಿಂದ ನೋಡಿದ್ರೆ ಯಾವ್ದು ಸಮಸ್ಯೆ ಗೊತ್ತಾಗಲ್ಲ. ಗೊತ್ತಾಗತ್ತೆ ಕೆಲವೊಂದ್ಸಲ ಈ ಕರ್ಲು ಮಣ್ಣು ಈ ತರ ಇದ್ದಾಗ ಏನಂದ್ರೆ ಕಣ್ಣೋಟದಿಂದ ಇಷ್ಟು ಸಮಸ್ಯೆ ಇರಬಹುದು, ಈ ರೀತಿ ಸಮಸ್ಯೆ ಇರಬಹುದು ಅಂತ ಗೊತ್ತಾಗುತ್ತೆ. ಬಟ್ ಆ ಸಮಸ್ಯೆ ಯಾವ ಪ್ರಮಾಣದಲ್ಲಿದೆ, ಅದಕ್ಕೆ ಯಾವ ರೀತಿ ಸೂಕ್ತವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅಥವಾ ನೀವು ಬೆಳೆಯುವಂತ ಬೆಳೆಗೆ ನಿಮ್ಮ ಮಣ್ಣಿಗೆ ನಿಮ್ಮ ಬೋರ್ವೆಲ್ ನೀರಿಗೆ ಹೊಂದಾಣಿಕೆ ಆಗುತ್ತಾ ಆಗಲ್ವಾ, ಒಂದ್ ವೇಳೆ ಆಗಲ್ಲ ಅಂದ ಪರಿಸ್ಥಿತಿನಲ್ಲಿ ಬೇರೆ ಏನ್ ಮಾಡಬೇಕು ಪರ್ಯಾಯವಾಗಿ, ಈ ರೀತಿ ಎಲ್ಲ ಮಾಹಿತಿ ಬೇಕು ಅಂದ್ರೆ ಖಂಡಿತ ಪ್ರತಿಯೊಬ್ಬರು ರೈತ ಬಾಂಧವರು ಮಣ್ಣು ಮತ್ತು ನೀರಿನ ಪರೀಕ್ಷೆ ಕನಿಷ್ಠ 3 ವರ್ಷಕ್ಕೊಮ್ಮೆ ಆದ್ರೂ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಈ ಪರೀಕ್ಷೆ ಮಾಡಿಸೋದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ನಾವು ಮಾಡಿಕೊಡ್ತೀವಿ. ಒಂದು ಮಣ್ಣು ಮಾದರಿಗೆ 50 ರೂಪಾಯಿ, ನೀರು ಮಾದರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತೇವೆ. ಒಂದ್ 15 ದಿನದಲ್ಲಿ ಅವರಿಗೆ ಎಲ್ಲಾ ಪರೀಕ್ಷೆಗಳನ್ನ ಮಾಡಿ ಅದಕ್ಕೆ ತಕ್ಕನಂಗೆ ಮಣ್ಣಿನ ಪರಿಸ್ಥಿತಿ ಏನಿದೆ, ಅದಕ್ಕೆ ಅವರು ಯಾವ ಬೆಳೆ ಬೆಳೀತಾ ಇದ್ದಾರೆ, ಆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನ ಕೊಡಬೇಕು ಅಥವಾ ಇನ್ಯಾವುದು ರೀತಿಯ ನಿರ್ವಹಣೆಯನ್ನ ಅವರು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಜೊತೆಯಲ್ಲಿ ಮಣ್ಣು ಆರೋಗ್ಯ ಚೀಟಿಯನ್ನು ಸಹ ನಾವಿಲ್ಲಿ ಕೊಡ್ತೀವಿ. ಸೊ ಈ ಸದುಪಯೋಗನ ಎಲ್ಲಾ ರೈತ ಬಾಂಧವರು ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಈ ಮಣ್ಣನ್ನ ಮತ್ತೆ ಈ ಅಂತರ್ಜಲ ಮಟ್ಟನ ನಾವು ಇದೇ ರೀತಿ ಹಾಳು ಮಾಡ್ತಾ ಹೋದ್ರೆ ಮುಂದೊಂದು ದಿವಸ ನಮ್ಮ ಭೂಮಿ ಬರಡಾಗೋ ಸಾಧ್ಯತೆ ಹೆಚ್ಚಿದೆ ಮೇಡಮ್. ಹಂಗಾಗ್ಬಿಟ್ಟು ನಾವು ಹೆಚ್ಚು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ನಮ್ಮ ಭೂಮಿಗೆ ಹೆಚ್ಚೆಚ್ಚು ಹಸಿರೆಲೆ ಗೊಬ್ಬರಗಳು, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಈ ತರದ ಗೊಬ್ಬರಗಳು ಕೊಟ್ಟು ಸ್ವಲ್ಪ ಭೂಮಿನ ಜೀವಂತ ಇಟ್ಕೋಣ ಅಂತ ಅವಶ್ಯಕತೆ ಇದೆ ಅಂತೀರಾ? ಖಂಡಿತವಾಗಿಯೂ ಇದೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ರೈತರು ಮನಸ್ಸಲ್ಲಿ ಬರೀ ರಸಗೊಬ್ಬರಗಳು ಹಾಕಿದ್ರೆ ಸಾಕು, ನಮ್ಗೆ ಇಳುವರಿ ಬರುತ್ತೆ ಸಾಕು ನಾವು ಆರಾಮಾಗಿರ್ತೀವಿ ಅನ್ನೋ ಮನೋಭಾವನೆ ಇದೆ. ಬಟ್ ಅದು ತುಂಬಾ ತಪ್ಪು ಕಲ್ಪನೆ. ಪ್ರತಿಯೊಬ್ರು ನಾವು ಈಗೇನು ಮಾಡ್ತಿದೀವಲ್ಲ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ನಾವು ಖಂಡಿತ ತರಬೇಕಾಗುತ್ತೆ. ಇದು ಹೀಗೆ ಮುಂದುವರೆದಲ್ಲಿ ಮುಂದೊಂದು ದಿನ ಮಣ್ಣು ಬರಡಾಗಿ ಏನೋ ಬೆಳೆ ಬೆಳೆಯ ಆಗದೆ ಇರುವಂತ ಪರಿಸ್ಥಿತಿ ಉಂಟಾಗಬಹುದು. ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಏನಿಲ್ಲ, ನಾವು ಮಾಡುವಂತ ಕೃಷಿ ಮಾಡ್ತಾನೆ ಇದೀವಿ, ಅದರ ಜೊತೆಲಿ ಸ್ವಲ್ಪ ಬದಲಾವಣೆ ಏನಪ್ಪ ಅಂದ್ರೆ ಪ್ರತಿ ವರ್ಷ ಕಡ್ಡಾಯವಾಗಿ ಯಾವುದೋ ಒಂದು ರೂಪದಲ್ಲಿ ಸಾವಯವ ಗೊಬ್ಬರ, ಅದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ದನದ ಗೊಬ್ಬರ ಆಗಿರ್ಬೋದು, ಎರೆಹುಳು ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಯಾವುದು ನಮಗೆ ಸಿಗುತ್ತೋ ಲಭ್ಯವಿರುತ್ತೋ ಅದನ್ನ ಎಷ್ಟು ಪ್ರಮಾಣದಲ್ಲಿ ಆಗುತ್ತೋ, ಹೆಚ್ಚಿನ ಪ್ರಮಾಣ, ಎಷ್ಟು ಅಂದ್ರೆ ಕಡಿಮೆ ಪ್ರಮಾಣ ಅಲ್ಲ, ಎಷ್ಟು ಹೆಚ್ಚಾಗಿ ನಮ್ಮ ಭೂಮಿಗೆ ಸೇರಿಸೋದಕ್ಕೆ ಅವಕಾಶ ಇರುತ್ತೋ ಅಷ್ಟು ಹೆಚ್ಚು ಹೆಚ್ಚಾಗಿ ನಾವು ಪ್ರತಿ ವರ್ಷ ಕಡ್ಡಾಯವಾಗಿ ಪ್ರತಿಯೊಬ್ಬರು ರೈತ ಬಾಂಧವರು ಅವರ ಜಮೀನಿಗೆ ಸಾವಯವ ಗೊಬ್ಬರಗಳನ್ನ ಕಡ್ಡಾಯವಾಗಿ ಹಾಕ್ಲೇಬೇಕು. ಅದು ಬಿಟ್ಟರೆ ಬೇರೆ ಏನು ಮಾರ್ಗ ಇಲ್ವೇ ಇಲ್ಲ, ಅದೊಂದೇ ರಾಮಬಾಣ ಅದೊಂದ್ ರೀತಿಲಿ. ಹಂಗಾಗಿ ದಯವಿಟ್ಟು ಗಮನಿಸಿ ರೈತ ಬಾಂಧವರೇ, ನಿಮಗೆ ಎಲ್ಲಿ ಯಾವ ರೀತಿ ಗೊಬ್ಬರ ಸಿಗುತ್ತೋ ಅದು ಒಟ್ಟಲ್ಲಿ ಒಂದು ಸಾವಯವ ಗೊಬ್ಬರನ ಪ್ರತಿ ವರ್ಷ ನಿಮ್ಮ ಜಮೀನಿಗೆ ಕೊಡ್ತಾ ಹೋಗಿ. ಮಣ್ಣಲ್ಲೂ ಇಷ್ಟೊಂದೆಲ್ಲ ಸಮಸ್ಯೆಗಳು ಇದಾವೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಟ್ರಿ ಮೇಡಮ್. ಈ ಮಣ್ಣಿನಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಮೇಡಮ್? ನಾವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ರೈತ ಬಾಂಧವರು ಯಾವ ಟೈಮಲ್ಲಾದ್ರೂ ಅಂದ್ರೆ ಈ ರಜಾ ದಿನಗಳನ್ನ ಹೊರತುಪಡಿಸಿ ವರ್ಕಿಂಗ್ ಡೇಸ್ ಅಲ್ಲಿ ಯಾವಾಗ ಬೇಕಾದ್ರೂ ಇಲ್ಲಿ ಭೇಟಿ ಕೊಟ್ಟು ಅವರು ಮಾಹಿತಿಯನ್ನ ಪಡಿಬಹುದು. ಮಾಹಿತಿ ಕೊಡೋದಕ್ಕೆ ಮುಂದೆ ಮೊದಲನೇದಾಗಿ ನಾವು ಸೂಚನೆ ಕೊಡೋದು ಎಲ್ರಿಗೂ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಬೇಕು. ಪರೀಕ್ಷೆ ಮಾಡಿಸಿದಾಗಷ್ಟೇ ನಾವು ಸರಿಯಾದ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸುಮ್ನೆ ಬಾಯಿ ಮಾತಲ್ಲಿ ನಾವು ಏನು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ವರ್ಕಿಂಗ್ ಡೇಸ್ ಅಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ಬಂದು ನಮ್ಮಲ್ಲಿ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ಹೋಗ್ಬಹುದು. ಫೋನ್ ನಂಬರ್ ಬೇಕಾದ್ರೆ 9110827049 ಇದು ನಂದು ಮೊಬೈಲ್ ನಂಬರ್. ಈ ನಂಬರ್ಗೂ ಸಹ ನೀವು ಸಂಪರ್ಕಿಸಿ ಮಾಹಿತಿಯನ್ನ ಪಡ್ಕೋಬಹುದು. ಇದು ಗೀತಾ ಕುಮಾರಿ ಮೇಡಮ್ ಅವರ ಮೊಬೈಲ್ ಸಂಖ್ಯೆ 9110827247. ಬಹಳ ಸಂತೋಷ ಮೇಡಮ್. ಇದುವರೆಗೂ ನಮ್ಮ ಮಣ್ಣಲ್ಲಿ ಏನೇನು ಸಮಸ್ಯೆ ಇದಾವೆ, ಈ ಸಮಸ್ಯಾತ್ಮಕ ಮಣ್ಣುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂದವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್ ನಿಮಗೂ ಸಹ. ಇಷ್ಟೊತ್ತು ನಮ್ಮ ರೈತ ಬಾಂಧವರೆಲ್ಲೋ ಸಾಕಷ್ಟು ಗಮನ ಕೊಟ್ಟು ಈ ಮಾಹಿತಿಯನ್ನ ಪಡ್ಕೊಂಡಿದ್ದೀರ. ಇದ್ರ ಜೊತೆ ಹಂಗೆ ಮಣ್ಣು ಪರೀಕ್ಷೆ ಮಾಡಿಸಿ ದಯವಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಸಮಸ್ಯಾತ್ಮಕ ಮಣ್ಣುಗಳು, ಅವುಗಳ ನಿರ್ವಹಣಾ ಕ್ರಮಗಳು, ಈ ಕುರಿತು ಇದುವರೆಗೂ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಸಂಶೋಧನಾ ಸಹಾಯಕಿ ಗೀತಾ ಕುಮಾರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅಲ್ಲವ ನೀ ಏನ್ ಮಾಡ್ಲಿಕ್ಕಿದೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರು, ಎಲ್ಲ ಜನ ಓಡಾಡೋ ರೋಡ್ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಳಗೆ ಹೋಗ್ತದೆ, ನೀ ಯಾಕೆ ಚಂತಿ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख कान नाक मुंह ना छुएं। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को